ವೃತ್ತಿನೇ ಬೇರೆ ಮಾಡ್ಕೊಂಡಿದ್ವಿ. ಈಗ ಏನು ಮಾಡ್ತಾ ಇದ್ದೀರಿ ಈಗ ತಾವು? ನಾವು ಹಸುಗಳಿದೆ ಸರ್, ಹೈನುಗಾರಿಕೆ, ಹಾಗೆ ತೋಟ ಇದೆ, ಆಮೇಲೆ ಶುಂಠಿ ಬೆಳಿತೀವಿ, ಜೋಳ ಹಾಕ್ತೀವಿ, ಸೀಗೆಣಸು, ಸಕ್ಕರೆ ಗೆಣಸು ಅದು ಹಾಕ್ತೀವಿ. ಈ ಥರ ಮನೆ ಹತ್ರನೇ ಸರ್ ಬಿಸ್ನೆಸ್ಸು ಇದೆ, ಹಾಗೇನಂದು ಅದನ್ನ ನೋಡ್ಕೊಂಡಿದ್ದೀನಿ. ಏನು ಬಿಸ್ನೆಸ್ಸು ಸರ್? ಇದು ಬೈಕ್ನೆಲ್ಲ ರೆಂಟ್ ಕೊಡ್ತೀವಲ್ಲ ರಾಯಲ್ ಬ್ರದರ್ಸ್ ಅಂದ್ಬಿಟ್ಟು ಟೂರಿಸ್ಟ್ಗಳಿಗೆ, ಅದು ಕೊಡಗಲ್ಲಿದೆ. ಹೌದಾ? ಹಾಗೆ. ಅಂದ್ರೆ ನೀವು ಮೂಲತಃ ಕೊಡಗನವರ? ತಂದೆ ಆವಾಗಲೇ ಬಿಟ್ಟು ಬಂದು ನಾವೆಲ್ಲ ಇಲ್ಲೇ ಹುಟ್ಟಿದವರು, ಮೈಸೂರು ಡಿಸ್ಟಿಕ್ ಅಲ್ಲೇ ಹುಟ್ಟಿದವರು. ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ತಂದೆ ತೋಟ ಆವಾಗಲಿಂದ ಅಗ್ರಿಕಲ್ಚರ್ ಮಾಡ್ತಾ ಇರೋದು, ತೋಟ ನೋಡ್ಕೊತಾ ಇದ್ದಾರೆ, ತೆಂಗು ಹಾಕಿದ್ದಾರೆ ತೋಟದಲ್ಲಿ ತೆಂಗು, ಆಮೇಲೆ ಮನೇಲಿ ತಾಯಿ ಹೌಸ್ ವೈಫ್ ಮನೇಲಿ ನೋಡ್ಕೊಂಡಿರ್ತಾರೆ, ಹಸು ಇದೆ, ಹಸುನು ಇದನ್ನ ನೋಡ್ಕೊಂಡಿದ್ದಾರೆ ಮನೇಲಿ. ಈಗ ನಿಮಗೆ ವ್ಯವಸಾಯದ ಬಗ್ಗೆ ಆಸಕ್ತಿ ಬರೋದಕ್ಕೆ ಏನು ಕಾರಣ ಸರ್? ನಾನು ವರ್ಕ್ ಮಾಡ್ತಿದ್ದೆ ಬೆಂಗಳೂರಲ್ಲಿ, ಬೆಂಗಳೂರಲ್ಲಿ ಒಂದು 2 ಇಯರ್ಸ್ ಅಷ್ಟು ವರ್ಕ್ ಮಾಡಿದ್ದೀನಿ. ವಿದ್ಯಾಭ್ಯಾಸ ಮುಗಿಸಿ ಫಿಲಮ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದ್ದೀನಿ. ಒಂದು 2 ಸೀರಿಯಲ್ ಎಲ್ಲ ಮಾಡಿದೆ. ಆಮೇಲೆ ನಮ್ಮ ಬ್ರದರ್ ಅಲ್ಲೊಬ್ರು ಇದ್ರು, ಕಸಿನ್ ಬ್ರದರ್, ಅವ್ರ ಜೊತೆ ಇದ್ದೆ. ಕೊರೋನಾ ಬಂದಾಗಲಿಂದ ಸ್ವಲ್ಪ ಯಾಕೋ ಅಷ್ಟು ಇದಾಗಲಿಲ್ಲ. ಊರಿಗೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಜೊತೆಗೆ ಮನೇಲಿ ಹಸುಗಳೆಲ್ಲ ಮಾಡ್ತಾಯಿದ್ರು, ಅಪ್ಪ ಅಮ್ಮ ಅಪ್ಪಂಗೆ ಸ್ವಲ್ಪ ಏಜ್ ಆಯ್ತಾ ಹೋಯ್ತು, ಸರಿ ನಾನು ಮಾಡೋಣ ಅಂದ್ಬಿಟ್ಟು ಅದನ್ನೇ ಮುಂದುವರ್ಸ್ಕೊಂಬಂದೆ. ಸ್ವಲ್ಪ ಲಾಭದಾಯಕ ಇದೆ, ಅದರಲ್ಲಿ ತೊಂದರೆ ಇರಲ್ಲ, ಹಾಗಾಗಿ ಅದನ್ನು ಬಿಸ್ನೆಸ್ನ ನೋಡಿಕೊಂಡು ಹೋಗ್ತಾ ಇದ್ದೀನಿ. ಹೈನುಗಾರಿಕೆ ನಿಮ್ಮ ತಂದೆ ಮಾಡ್ತಾ ಇದ್ದದ್ದನ್ನು ತಾವು ಮುಂದುವರ್ಸ? ಹೌದೌದು. ಅಲ್ವಾ? ಹೌದು. ನಿಮಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ವ್ಯವಸಾಯದಲ್ಲಿ ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡಿದ್ವಿ ಸರ್, ಮಾಡಿದ್ವಿ, ನೋಡ್ಕೊಂಡು ಅವರು ಏನಾದ್ರು ಹೇಳೋದನ್ನ ಮಾಡ್ಕೊಂಡು ಮಾಡ್ಕೊಂಡು ಅನುಭವ ಇದೆ ನಮಗೂ. ಹೌದಾ? ಅಂದ್ರೆ ಚಿಕ್ಕ ವಯಸ್ಸಿಂದ ನೀವು ಹಸು ಸಾಕ್ತಾ ಇದ್ರ? ಸಾಕ್ತಿದ್ವಿ ಸರ್, ಹೆಚ್ಚು ಕಮ್ಮಿ 38 ವರ್ಷ ಆಗಿದೆ ನಾವು ಅವತ್ತಿಂದ ಸಾಕ್ತಾ ಇದೀವಿ ಸರ್. ಹೌದಾ? ಹಸು ಮೈ ತೊಳೆದಿದ್ದೀರಾ? ತೊಳೆದಿದ್ವಿ ಸರ್. ಹಾಲು ಕರಿಯಕ್ ಬರುತ್ತಾ? ಕರಿತೀವಿ ಸರ್, ಡೈಲಿ ಈಗಲೂ ಕರಿತೀವಿ ಸರ್. ಹೌದಾ? ಇವತ್ತು ಬೆಳಿಗ್ಗೆ ಹಾಲು ಕರೆದು ಡೈರಿಗೆ ಹಾಕಿ ಬಂದಿದ್ವಿ ಸರ್. ಮಿಷಿನ್ ಏನು ಇಟ್ಕೊಂಡಿಲ್ಲ? ಮಿಷಿನ್ ಏನು ಇಟ್ಟಿಲ್ಲ ಸರ್, ಈಗ ಮುಂದಕ್ಕೆ ತಗೋಬೇಕು ಅಂತಿದ್ದೀನಿ. ಯಾಕೆಂದರೆ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ, ಕೊಟ್ಟಿಗೆ ಮಾಡ್ತಾ ಇದ್ದೀನಿ, ಇನ್ನೂ ಫಿನಿಷಿಂಗ್ ಆಗಿಲ್ಲ. ಒಂದು 100 ಅಡಿ ಉದ್ದ, ಒಂದು 25 ಅಡಿ ಅಗಲದಲ್ಲಿ ಕೊಟ್ಟಿಗೆ ನಿರ್ಮಾಣ ಮಾಡ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಸ್ವಲ್ಪ ಹಸು ಜಾಸ್ತಿ ಮಾಡೋಣ ಅಂತ. ಇವಾಗ ಒಂದು 60 ಲೀಟ್ರಿಂದ 70 ಲೀಟ್ರ್ ಹಾಕ್ತೀವಿ ಡೈಲಿ, ಅದಷ್ಟು ಕೈಯಲ್ಲೇ ಕರಿತೀವಿ ಸರ್. ಸಗಣಿ ಗಂಜಲ ಇವೆಲ್ಲ ನಿಮಗೆ? ಗಂಜಲ ಬಂದ್ಬಿಟ್ಟು ಇದು ಮಾಡ್ತೀವಿ ಸರ್, ಬೆಲ್ಲ ಎಲ್ಲ ಹಾಕಿ ಅದನ್ನ ಅಡಿಕೆ ಗಿಡಕ್ಕೆ ಒಂದು 16 ಡೇಸ್ ಇಟ್ಬಿಟ್ಟು ಅಡಿಕೆ ಗಿಡಕ್ಕೆ ಬಿಡ್ತೀವಿ ನಾವು. ಬಟ್ ಈಗ ಸ್ವಲ್ಪ ಕೆಲಸದ ಒತ್ತಡದಿಂದ ಈ ಸತಿ ಮಾಡಿಲ್ಲ, ನಾವು ಮಾಡ್ತೀವಿ ಸರ್ ಅದು. ಹೌದಾ? ಮಾಡ್ತೀವಿ. ಸಗಣಿ ಎಲ್ಲ ನಮ್ಮ ತೋಟಕ್ಕೆ, ಎಲ್ಲೂ ಸೇಲ್ ಎಲ್ಲ ಮಾಡಲ್ಲ ನಾನು, ಫುಲ್ಲು ತೋಟಕ್ಕೆ ಹಾಕ್ತೀವಿ ಸರ್, ಅಡಿಕೆ ತೆಂಗು ಇದೆ ತೋಟಕ್ಕೆ ಹಾಕ ಸರ್. ಅಲ್ಲ, ಸಗಣಿ ಗಂಜಲದ ಒಡನಾಟ ನಿಮ್ಗೇನು ಬೇಸರ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ ಸರ್, ಏನು ಅದರದ್ದೇನು ಬೇಸರ ಸರ್? ಬೇಸರ ಅಂತ ಅಂದರೆ ಡೈಲಿ ಅದಕ್ಕೆ ಅಂತ ಇರ್ತಾರಲ್ಲ, ಅದಕ್ಕಾಗಿ ಬೇಸರ ಪಡ್ಕೊಳ್ತಾರೆ. ನಾವು ಬೆಳಿಗ್ಗೆ ಒಂದ್ಸಲ ತೆಗೆದು ನೀಟಾಗಿ ತೊಳೆದಿರ್ತೀವಿ, ಇನ್ನು ಮಧ್ಯಾಹ್ನ ಒಳಗಡೆನೆ ಕಟ್ ಹಾಕಿದ್ರೆ ಮಧ್ಯಾಹ್ನ ಒಂದು ಸ್ವಲ್ಪ ತೆಗಿತೀವಿ, ಒಳಗಡೆ ಕಟ್ ಹಾಕ್ತೀವಿ, ತೋಟದ ಹೊರಗಡೆ ಕಟ್ ಹಾಕ್ತೀವಿ, ಅದು ಅಲ್ಲೇ ಸಗಣಿ ತೋಟಕ್ಕೆ ಆಗುತ್ತಲ್ಲ, ಏನು ತೊಂದರೆ ಇಲ್ಲ ಸರ್. ಅಲ್ಲ, ತುಂಬಾ ಜನ ಅದು ಆ ಒಂದು ಕಾರಣಕ್ಕಾಗಿ ಹೈನುಗಾರಿಕೆ ಮಾಡಕ್ಕೆ ಹೋಗ ಸರ್, ಅದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಮಾಡಕ್ ಹೋದ್ರೆ ಆತರ ಆಗುತ್ತೆ ಸರ್. ಇಂಟ್ರೆಸ್ಟ್ ಇದ್ದವ್ರಿಗೆ ಯಾವ ಕೆಲಸ ಆದ್ರೂ ಖುಷಿಯಿಂದಾನೆ ಮಾಡ್ತಾರೆ, ತೊಂದರೆ ಇಲ್ಲ. ಆಸಕ್ತಿಯೇ ಪ್ರಧಾನ ಅಂತ. ಹೌದೌದು. ನಮಗ್ ಬರ್ಬೇಕು, ಅದ್ರಿಂದ ಏನಾದ್ರೂ ಇದೆ ಮಾಡಬಹುದು ಮುಂದಕ್ಕೆ ಅಂತ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಒಂದಷ್ಟು ವರ್ಷ ಯಾಕೆ ಪೇಟೆಗೆ ಹೋದ್ರಿ? ಮುಂಚೆಯಿಂದಲೇ ಎಜುಕೇಷನ್ ಏನು ಮಾಡಿದಿಲ್ಲ ಸರ್. ನಮ್ಮ ತಂದೆ ಎಲ್ಲ ಚೆನ್ನಾಗೇ ಓದಿಸಿದ್ರು, ಇಂಗ್ಲೀಷ್ ಮೀಡಿಯಮಲ್ಲೇ ಓದಿಸಿದ್ರು, ಕುಶಾಲನಗರದಲ್ಲಿ ಭಾರತ್ ಮಾತಾ ಅಲ್ಲೇ ಓದಿಸಿದ್ರು. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಅವನು ಬಂದ್ಬಿಟ್ಟು ಆರ್ಮಿಗೆ ವರ್ಕ್ ಮಾಡ್ತಿದ್ದಾನೆ. ಅವನು ಕೆಲ್ಸಕ್ಕೆ ಹೋದ, ಆಮೇಲೆ ನಂದು ಓದಿ ಮುಗೀತಲ್ಲ, ಬೆಂಗಳೂರು ಸೈಡ್ ಏನಾದ್ರು ಮಾಡೋಣ ಅಂತ ಮಾಡಿದೆ. ಅಲ್ಲಿ 15-20 ಸಾವಿರ 30 ಸಾವಿರ ಅವ್ರ ಕೈಲೆಲ್ಲ ಮಾತು ಕೇಳ್ಕೊಂಡು ಕೆಲಸ ಮಾಡಬೇಕು, ಹಂಗಾಗಿ ಅದೆಲ್ಲ ಬಿಟ್ಟು ಈಗ ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಕಮ್ಮಿ ಅಂದ್ರೂ ಒಂದು 70-80 ಸಾವಿರ 1 ಲಕ್ಷ ನೋಡ್ತೀವಿ, ತೊಂದರೆ ಇಲ್ಲ ನಮ್ಗೆ, ತೊಂದರೆ ಇಲ್ಲ. ಸಂಪಾದನೆ ಮಾಡ್ತಿದ್ದೀವಿ, ಆರಾಮಾಗಿದ್ದೀವಿ ಅಲ್ವಾ? ಆರಾಮಾಗಿದ್ದೀವಿ, ಯಾರ ಹತ್ರ ಎಳ್ಸ್ಕೊಳಂಗಿಲ್ಲ, ಮಾಡಂಗಿಲ್ಲ, ಆರಾಮಾಗಿದ್ದೀವಿ. ಅದು ಈ ಸತಿ ಎಲ್ಲ ಶುಂಠಿಗೆ ಬಂದ್ಬಿಟ್ಟು ಒಳ್ಳೆ ರೇಟ್ ಇದೆ, ಆ ಲೆಕ್ಕದಲ್ಲೆಲ್ಲ 1,000 ಚೀಲ ಶುಂಠಿ ಆದ್ರೂ. ನೀವೇ ಸೀರಿಯಲ್ ತೆಗಿಬಹುದು? ಹೌದು ಸರ್, ತೆಗಿಬೋದು ಸರ್. ಹೌದು. ಆ ಯೋಚನೆ ಏನಾದ್ರು ಇದೆಯೇ? ಇದೆ ಸರ್, ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲೇ ವರ್ಕ್ ಮಾಡ್ತಿದ್ದಾರೆ ಸ್ವಲ್ಪ ಜನ. ಬಟ್ ನನ್ನೇನಂದರೆ ನಾವು ಫಸ್ಟ್ ಸ್ಟೇಬಲ್ ಆಗಬೇಕು, ಆಮೇಲೆ ಆ ಥರ ಅದೊಂಥರ ಫ್ಯಾಷನ್ ಥರ ಪ್ರೊಫೆಷನಲ್ ಬಂದ್ಬಿಟ್ಟು ನಂದಿದೆ ಸರ್. ಹೌದು, ಅಗ್ರಿಕಲ್ಚರೇ ಪ್ರೊಫೆಷನ್. ಹೌದೌದು ಅಲ್ವಾ? ಹೌದು. ಬಹಳ ಸಂತೋಷ ಗಣಪತಿ ದೀಪು ಅವರೆ. ಈಗ ನಿಮಗೆ ವ್ಯವಸಾಯದ ಅನುಭವ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ ತಂದೆ ಜೊತೆ ಒಂಚೂರು ಸಹಾಯ ಮಾಡಿ. ಹೌದು ಸರ್. ಈಗ ಹೈನುಗಾರಿಕೆ ಮಾಡೋದಕ್ಕೆ ವಿಶೇಷವಾದ ತರಬೇತಿ ಏನಾದ್ರು ತಗೊಂಡ್ರ? ಏನು ತಗೊಂಡಿಲ್ಲ ಸರ್. ನಾವು ತಂದೆ ಜೊತೆ ಅಂದರೆ ತಂದೆ ಸ್ಕೂಲಿಂದ ಬಂದು ಸಂಜೆ ಹೊತ್ತು ನಮ್ಗೆ 6 ಗಂಟೆಗೆ ಹಾಲು ಕರೆಯೋ ಟೈಮು, ಅವಾಗ ಹಾಲು ಕರಿತಿದ್ದೆ. ಅವಾಗ ಫೀಡ್ ಇಡೋದು, ಹಾಲು ಕರಿಯೋದು, ಹುಲ್ಲಾಕೋದು ಈ ಥರ. ಇನ್ನು ಭಾನುವಾರ ಶನಿವಾರ ಮಧ್ಯಾಹ್ನ ಮೇಲೆ ಭಾನುವಾರ ಫುಲ್ಲು ಮನೇಲೇ ಇರ್ತಿದ್ವಿ. ಆಗ ತೋಟದಲ್ಲಿ ಏನು ಕೆಲಸ ಮಾಡ್ತಾರೆ, ಹಸುಗಳದ್ದು ಹೆಂಗೆ ಏನು ಎಲ್ಲ A to Z ನೋಡ್ಕೊಂಡೆ ಅನುಭವ ಸರ್. ಎಲ್ಲೋ ಟ್ರೈನಿಂಗ್ ಏನು ತರಬೇತಿ ಏನು ತಗೊಂಡಿಲ್ಲ ನಾವು. ಓಕೆ, ಈಗ ಡೈರಿನ ವಿಸ್ತರಣೆ ಮಾಡಬೇಕು ಅಂತಿದ್ದೀರಾ, ಈಗಲೂ ನಿಮಗೆ ತರಬೇತಿ ಅಗತ್ಯ ಇದೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ ಸರ್, ನಮಗೆ ನೋಡಿ ನೋಡಿ ಅಭ್ಯಾಸ. ಆಮೇಲೆ ನಾವು ಎಲ್ಲಾದರೂ ಹೋದ್ರೆ ಯಾರಾದರೂ ಕೊಟ್ಟಿಗೆ ಮಾಡಿದಾರೆ ಅಂದರೆ ಹೋಗಿ ಮಾತಾಡಿಸಿ ಒಂದ್ಸಲ ನೋಡಿ ಬರ್ತೀನಿ. ಆಮೇಲೆ ನನಗೆ ಈ ಥರ ಈ ಥರ ಇರಬೇಕು ಅಂತ ನಮ್ಮ ಮೈಂಡಲ್ಲೇ ಬಂದುಬಿಟ್ಟಿದೆ. ಕೊಟ್ಟಿಗೆ ಈ ಥರ ಇರಬೇಕು, ಓಪನ್ ಆಗಿರಬೇಕು. ತುಂಬ ಗೂಡಂಗಿದ್ರೆ ಹಸುಗಳು ಚೆನ್ನಾಗಿ ಮನಗಲ್ಲ, ಆ ಸ್ಮೆಲ್ ಸಿಕ್ಕಾಪಟ್ಟೆ ಬರುತ್ತೆ ಗಂಜಿಲ್ಲದು. ಓಪನ್ ಆಗಿದ್ರೆ ಅರ್ಧ ಕೊಟ್ಟಿಗೆ ಲೆವೆಲ್ಗಿದ್ದ ಅರ್ಧ ಓಪನ್ ಆಗಿದ್ರೆ ಗಾಳಿ ಆಡಬೇಕು, ಈ ಕಡೆಯಿಂದ ಆ ಕಡೆ ಗಾಳಿ ಪಾಸ್ ಆದರೆ ಹಸುಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಆಮೇಲೆ ಅದಕ್ಕೆ ಮೇವು ಹಾಕೋಕ್ಕೆ ಹೇಗೆ ಹೊರಗಡೆ ಒಂದು ಸ್ವಲ್ಪ ಹೊತ್ತು ಬಿಡ್ಬೋದು ನಮ್ಮ ತೋಟದಲ್ಲಿ, ಅದೆಲ್ಲ ಕರೆಕ್ಟಾಗಿ ನೋಡಿ ಮಾಡ್ತಾ ಇದ್ದೀನಿ. ಈಗ ನೀವು ಕೊಟ್ಟಿಗೆ ಕಟ್ಟಬೇಕು ಅಂತ ಇದ್ದೀರಿ? ಕಟ್ಟಿ ಆಗಿದೆ ಸರ್, ಇನ್ನೊಂದು 10% ಇದೆ. ಓಕೆ, ಹೇಗೆ ಕಟ್ಟಿದ್ದೀರಿ ಒಂಚೂರು ಹೇಳ್ಬಿಡಿ ನಮಗೂ ಅರ್ಥ ಆಗುವಂತ. ಅದು ಹೆಂಗೆ ಅಂದರೆ ಸರ್, ನಮ್ಮದು ಬಯಲೇನಿಲ್ಲ, ತೋಟ ಫುಲ್ಲು ತೋಟನೇ ಇರೋದು. ತೋಟದ ಮಧ್ಯೆ ಒಂದು 21 ಅಡಿ 22 ಅಡಿ ಅಗ್ಲ ಸಿಗುತ್ತೆ ಅಡ್ಡ ಅಡ್ಡ. ಉದ್ದ ಬಂದು 100 ಅಡಿ ಕಟ್ಟಿದ್ದೀನಿ ಕೊಟ್ಟಿಗೆ. ಓಕೆ, ಉದ್ದ 100 ಅಡಿಗೆ ಕೊಟ್ಟಿಗೆ ಇದೆ. ಆ 100 ಅಡಿಲಿ ಡೆಡ್ ಎಂಡ್ ಲಾಸ್ಟಲ್ಲಿ ಶೈಲಜ ಮೇವಿಗೆ ಒಂದೆರಡು ತೊಟ್ಟಿಗಳನ್ನ ಮಾಡಿದ್ದೀನಿ, ಶೈಲಜ ಮೇವು ಮಾಡ್ಕೊಳ ಅಂತ ಅದು ಮಾಡಿದ್ದೀನಿ. ಈ ಕಡೆ ಫೀಡ್ ಎಲ್ಲ ಇಡೋಕ್ಕೆ ಒಂದು ಚಿಕ್ಕ ರೂಮ್ ಥರ ಮಾಡಿದ್ದೀನಿ ಈಚೆ, ಒಂದು ಚಿಕ್ಕ ರೂಮು ಫೀಡ್ ಅದು ಇದೆಲ್ಲ ಸ್ಟೋರ್ ಮಾಡೋಕ್ಕೆ. ತೋಟ ಅಂದರೆ ಯಾವ ತೋಟ ನಿಮ್ಮದು? ತೆಂಗಿನ ತೋಟ ಸರ್. ತೆಂಗಿನ ತೋಟ ಅಂದರೆ ಎರಡು ತೆಂಗಿನ ಸಾಲಿನ ಮಧ್ಯೆ ಮಾಡಿಬಿಟ್ಟಿದ್ದೀನಿ. ಹೌದು, ಸುಮ್ಮನೆ ತೆಂಗಿನ ಗಿಡ ಕಡಿಯೋದು ಅದೆಲ್ಲ ಎಷ್ಟೆಲ್ಲ ಫಸಲು ಬರ್ತಿದೆ ತೆಂಗಿನ ಗಿಡ ಎಲ್ಲ, 35 ವರ್ಷ ಆಗಿದೆ ತೆಂಗಿನ ಗಿಡ. ನಿಜ, ಅದನ್ನ ಕಡಿಬೇಕು. ಅದಕ್ಕೇನೆ ಮಧ್ಯದಲ್ಲಿ ಮಾಡಿದ್ವಿ ಸರ್. ಹೌದಾ? ಈಗ ಉದ್ದ 100 ಅಡಿ. ಹೌದು ಸರ್. ಅಗಲ 22 ಅಡಿ ಬರುತ್ತೆ. 22 ಅಡಿ. ನೆಲ ಎಲ್ಲ ಹೇಗೆ ಮಾಡ್ಕೊಂಡಿದ್ದೀರಿ? ಫುಲ್ಲು ಇದು ಈ RCC ಕಾಂಕ್ರೀಟ್ ಹಾಕಿದಾರಲ್ಲ ಆ ಥರ ಮಾಡಿದ್ದೀನಿ. ಆ ಗಂಜಲ ಹೋಗೋಕ್ಕೆಲ್ಲ ವೇ ಬಿಟ್ಟಿದ್ದೀನಿ, ಚೆನ್ನಲ್ ಬಿಟ್ಟಿದ್ದೀನಿ. ಇನ್ನು ಅದಕ್ಕೆ ಮ್ಯಾಟ್ ಸಿಗುತ್ತೆ ಹಸುಗಳ ಮನೆಗಿನ್ನ, ಮ್ಯಾಟ್ ಹಾಕಿದ್ಮೇಲೆ ಹಸುಗಳನ್ನ ಅಲ್ಲಿ ಕಟ್ಟಕ್ಕೆ ಶುರು ಮಾಡ್ತೀನಿ. ಈಗ ಒಂದು ಚಿಕ್ಕ ಚಿಕ್ಕದು ಹಳೆ ಕೊಟ್ಟಿಗೆ ಇತ್ತು ತಂದೆಯವ್ರದ್ದು, ಅದರಲ್ಲೇ ಮೇಂಟೈನ್ ಮಾಡ್ತಿದ್ದೀರಿ ಸದ್ಯಕ್ಕೆ. ಓಕೆ, ಅಂದರೆ ಮ್ಯಾಟ್ ಹಾಕ್ತೀರಾ? ಹಾಕ್ತೀನಿ ಸರ್. ಹಾಕಿದ್ರೆ ಸ್ವಲ್ಪ ಮಂಡಿ ಸವಿಯೋದು ಇದೆಲ್ಲ ಕಮ್ಮಿ ಆಗುತ್ತೆ, ಆಮೇಲೆ ಹಸುಗಳು ಆರೋಗ್ಯ ಆಗಿರುತ್ತೆ. ಗೊಂತುಗಳನ್ನ ವಿಶೇಷವಾಗಿ ಏನಾದರೂ ಮಾಡಿದ್ದೀರಾ? ಮಧ್ಯಕ್ಕೆ ಮಾಡಿದ್ದೀನಿ ಸರ್, ನಮ್ಗೆ ಜಾಗ ಜಾಸ್ತಿ ಇಲ್ಲಲ್ಲ, ಹಂಗಾಗಿ ಒಂದ್ ಸೈಡಿಗೆ ಒಂದು 10 ಅಡಿಗೆ ಮಾಡ್ತಾ ಇದ್ದೀನಿ, ಇನ್ನೊಂದು ಸೈಡಿಗೆ ಒಂದು 6 ಅಡಿಗೆ ಮಾಡ್ತೀನಿ. ಅಲ್ಲಿಗೆ 16 ಅಡಿ ಆಯಿತು, ಇನ್ನೊಂದು 2-3 ಅಡಿ ಗೊಂತಿಗೆ ಸಿಗುತ್ತೆ ಮಧ್ಯದಲ್ಲಿ ಗ್ಯಾಪ್. ಆಮೇಲೆ ಒಂದು 1/2 ಅಡಿಯಷ್ಟು ಗಂಜಲ ಹೋಗೋಕ್ಕೆ ಸೈಡ್ ಸೈಡಲ್ಲಿ ಬಿಟ್ಟಿದ್ದೀನಿ. ಅಂದ್ರೆ ತಲೆ ತಲೆ ಸೇರಿಸುವಂತಹ ವಿಧಾನನ ಅಥವಾ ಬಾಲ ಬಾಲನ ನಿಮ್ದು, ಅಥವಾ ಒಂದೇ ಸೈಡ್? ಎರಡು ಸೈಡ್ ಕಟ್ತೀವಿ ಸರ್. ಅದೇ, ಎರಡು ಸೈಡ್ ಕಟ್ತಾ ಇದ್ದೀನಿ. ಒಂದ್ ಸೈಡ್ ಕರುಗಳು ಮಾತ್ರ ಕಟ್ತೀನಿ, 6 ಅಡಿಗೆ ಚಿಕ್ಕ ಹಸುಗಳು ಕರುಗಳನ್ನ ಕಟ್ತೀನಿ, ದೊಡ್ಡ ಹಸುಗಳನ್ನೆಲ್ಲ ಒಂದ್ ಸೈಡ್ ಮಾಡೋಣ ಅಂತ. ಅದೇ, ಎರಡೂ ಕಡೆಯಿಂದ ತಲೆ ತಲೆ ಒಂದ್ಗೂಡುತ್ತವೆ ಅಲ್ವೇ, ಗೊಂತ ಮಧ್ಯದಲ್ಲಿ ಬರುತ್ತೆ, ಹಿಂದ್ಗಡೆ ಗಂಜಲ ಹೋಗುತ್ತೆ. ದೊಡ್ಡ ಹಸುಗಳನ್ನೆಲ್ಲ ಒಂದ್ ಕಡೆ ಕಟ್ತೀರಿ? ಹೌದು, ಚಿಕ್ಕ ಹಸುಗಳನ್ನ ಒಂದ್ಸತಿ ಒಂದ್ ಸೈಡ್ ಕಟ್ಕೋತೀನಿ, ಅದಕ್ಕೆ ಮನಗಾಗ ಅನುಕೂಲ ಇರೋಂತದನ್ನೆಲ್ಲ ಒಂದ್ ಸೈಡ್ ಕಟ್ತೀನಿ. ದೊಡ್ಡ ಹಸುಗಳು ಎಲ್ಲಿ ಕಟ್ಬೋದು 10 ಅಡಿಗೆ ಮಾಡಿದೀನಿ, ಅಲ್ಲಿ ಆರಾಮಾಗಿ ಕಟ್ಕೋಬೇಕು. ಮೇಲ್ಗಡೆ ಏನ್ ಹಾಕಿದ್ರಿ? ಆಸ್ಬೆಸ್ಟಸ್ ಶೀಟ್? ಕಲರ್ ಶೀಟ್ ಬರುತ್ತಲ್ಲ ಸರ್, ಕಲರ್ ಶೀಟ್. ಹೌದು, ಈ ಗರಿ ಪರಿ ತೆಂಗಿನ ಮರ ಕಲರ್ ಶೀಟ್ ಸ್ವಲ್ಪ ಗೇಜ್ ಇರೋದು ಹಾಕಿದ್ದೀನಿ. ತೆಂಗಿನಕಾಯಿ ಎಲ್ಲ ನಾನೇ ಕುಯ್ತೀನಿ ಸರ್, ಹಂಗಾಗಿ ಅದ್ರ ಸುತ್ತ ಇರೋ ಕಾಯಿ ಎಲ್ಲ ಕುಯ್ದಿದ್ದೀನಿ. ಹೌದಾ? ಕುಯ್ತೀನಿ ನಾನೇ ಅಂತಂದ್ರೆ? ನಾನೇ ಮಿಷಿನ್ ಇಟ್ಕೊಂಡಿದ್ದೀನಿ ಸರ್, ಮರ ಕತ್ತಿತಾರಲ್ಲ ಅದು ಕೆಲಸ ಇಲ್ಲ ಅಂದಾಗ ಫುಲ್ ತೋಟದಲ್ಲಿ ಒಂದು 300 ಮರ ಇದೆ, ನಾನೇ ಹತ್ತಿ ಎಲ್ಲ ಕುಯ್ತೀನಿ. ಈಗ ಏನಾದರೂ ಕೆಲಸ ನಾನು ಆ ಕಡೆ ಈ ಕಡೆ ಶುಂಠಿಗೆ ಸ್ಪ್ರೇ ಮಾಡಿಸೋದು, ನೀರು ಹಾಕಕ್ಕೆ ಹೋಗೋದು ಅದು ಇದು ಅಂದರೆ KG ಒಂದು 28 ರೂಪಾಯಿ ನಿಮ್ಗೆ ತೊಗೊಳ್ತಿದ್ರಿ, ಇವಾಗ ಸ್ವಲ್ಪ ಕಮ್ಮಿ ಇದೆ ಅಂತ ಕಾಯಿ ರೇಟು, ಅವರೇ ಬಂದು ಕುಯ್ದು ತಗೊಂಡೋಗ್ತಾರೆ ಸರ್. ಮರ ಹತ್ತು ಮಿಷಿನ್ ಇದೆಯಲ್ಲ ಅದನ್ನ ಇಟ್ಕೊಂಡಿದ್ದೀರಿ ಅಂತ? ಹೌದು ಸರ್. ಹೌದು ಅಲ್ವಾ? ಓಹೋ, ತರಬೇತಿನೂ ತಗೊಂಡಿದ್ದೀರಿ ನೀವು ಮರ ಹತ್ತಕ್ಕೆ? ಅದ್ರ ಅಲ್ಲ ನೋಡಿ ಸರ್, ನಾನೆಲ್ಲ ತಗೊಂಡಿಲ್ಲ, ಈಗ ಹತ್ತಕ್ಕೆ ಬಂದು ಅವ್ರು ಹತ್ತಿದ್ರು, ಕೆಲಸಗಾರವ್ರು ಬಂದು ಹತ್ತಿದ್ರಲ್ಲ, ಅದನ್ನ ನೋಡಿ ನಾನೇ ಹತ್ತೀನಿ ಸರ್, ಹಾಕೊಂಡು ಹತ್ತೀನಿ ಅದೇ. ಅಂತಂದ್ರೆ ಎಷ್ಟು ಖರ್ಚಾಯ್ತು? ಯಾವ ನಿಮ್ ಕೊಟ್ಟಿಗೆ ಕಟ್ಟಕ್ಕೆ? ಕೊಟ್ಟಿಗೆಗೆ ಇವಾಗ ಒಂದು 6.5 ಲಕ್ಷ ಖರ್ಚಾಗಿದೆ ಸರ್. ಎಷ್ಟು ಹಸು ಸಾಕ್ಬೋದು ಈ ನೀವು ಮಾಡಿರೋ ಕೊಟ್ಟಿಗೆನಲ್ಲಿ? ಕೊಟ್ಟಿಗೆಗೆ ಇವಾಗ ಒಂದು 30 ಹಸು ಗಂಟೆ ಸಾಕ್ಬೋದು ಸರ್. 30 ಹಸು. ಈಗ ಸದ್ಯ ಎಷ್ಟು ಹಸು ಇದೆ ನಿಮ್ಮ ಹತ್ರ? ಇವಾಗ ಒಂದು 6 ದೊಡ್ಡದು, ಒಂದು 6 ಚಿಕ್ಕದಿದೆ, ಕರುಗಳಿದೆ, ಎಲ್ಲ ಹೆಣ್ಣು ಕರುಗಳು. ಯಾವ ತಳಿ? HF ಇದೆ, ಇನ್ನೇ ಎಲ್ಲ ಬಂದು ಜರ್ಸಿ ಸರ್. ಅದಂದ್ರೆ ಎರಡು ಮಿಕ್ಸ್ ಆಗಿ ಹಾಲು ಹಾಕಿಲ್ಲ ಅಂದ್ರೆ ಡಿಗ್ರಿ ಬರಲ್ಲ, ಅದು ಇದು ಅಂತ ಡೈರಿಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬರುತ್ತೆ. ಈ ನಮ್ದು ಈ ನಾಟಿ ತಳಿ ತರ ಬಂದಿರ್ತದೆ ಜರ್ಸಿ, ಅದಾದ್ರೆ ಡಿಗ್ರಿ ಚೆನ್ನಾಗಿ ಫ್ಯಾಟ್ ಚೆನ್ನಾಗಿರುತ್ತೆ, HF ಅಲ್ಲಿ ಅಷ್ಟು ಫ್ಯಾಟ್ ಬರಲ್ಲ, ಹಂಗಾಗಿ ಎರಡು ಮಿಕ್ಸ್ ಮಾಡಿ. ಅದ್ರಲ್ಲಿ ಹಾಲು ಜಾಸ್ತಿ, ಇದ್ರಲ್ಲಿ ಕೊಬ್ಬು ಜಾಸ್ತಿ, ಎರಡು ಮಿಕ್ಸ್ ಮಾಡಿಬಿಟ್ರೆ ಡೈರಿಗೆ ಸರಿ ಹೋಯ್ತದೆ ಅಂತ. ಅಂದರೆ ಮೊದಲು ಹಂಗಿಲ್ಲ, ಇವಾಗೆಲ್ಲ ಕೆ ಎಮ್ ಎಫ್ ಅಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಇದೆ, ಬಂದು ಚೆಕ್ ಮಾಡ್ತಾರೆ ಸ್ಥಳೀಯರು, ಅವರು ಸ್ವಲ್ಪ ನೀರು ಹಾಕೋ ಬರೋದು, ಅವರು ಇವ್ರಿಗೆಲ್ಲ ಫೈನ್ ಹಾಕೋದು ಇದೆಲ್ಲ ಮಾಡ್ತಾರೆ. ನಾವು ತುಂಬ ಹಾಲು ಹಾಕೋರು, ನಾವು ಹಂಗೆ ವಾಪಸ್ ತಗೋಬರೋದು, ಅವೆಲ್ಲ ಮಾಡೋಕ್ಕಾಗಲ್ಲ. ನಾವು ಏನಿದೆ ನೀಟಾಗಿ, ಆದರೆ ಏನಿದೆ ಅದು ಡೈಲಿ ಅಷ್ಟು ನೀಟಾಗಿ ತೊಗೊಂಡೋಗಾಗ್ತೀವಿ. ಎಷ್ಟು ಲೀಟ್ರ್ ಹಾಲು ಹಾಕ್ತೀನಿ ಅಂದರೆ ನೀವು? ಇವಾಗ ಒಂದು ಟೈಮಿಗೆ ಒಂದು 35 ಲೀಟ್ರ್ ಗಂಟ ಹಾಕ್ತೀವಿ ಸರ್. ದಿನಕ್ಕೆ 70 ಲೀಟ್ರ್ ಗಂಟ ಬರುತ್ತೆ. ಹೌದಾ? ಅದು ವೇರಿಯೇಷನ್ ಬರುತ್ತೆ, ಒಂದೇ ಸಲ ಬರಲ್ಲ, ಡೈಲಿ ವೇರಿಯೇಷನ್ ಬರುತ್ತೆ. ಸಂತೋಷ. ಈಗ ಯಾವ ಡೈರಿಗೆ ಹಾಕ್ತಿರತ್ತವು? ನಾವು ಅಲ್ಲೇ ಹೊನ್ನಾಪುರ ಅಂತ, ನಮ್ಮ ಜಮೀನು ಬಂದ್ಬಿಟ್ಟು ಅಲ್ಲೇ ಪಕ್ಕ ಇರೋ ಡೈರಿಗೆ, ಒಂದು 1.5 ಕಿಲೋಮೀಟ್ರ್ ಆಗ್ಬೋದು. ಜಾನುವಾರುಗಳಿಗೆ ಬಹಳ ಪ್ರಧಾನವಾಗಿ ಬೇಕಿರೋದು ಮೇವು. ಮೇವು ಹೌದು ಸರ್. ಅಲ್ವೇ? ಹೌದು. ಅದಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಅದಕ್ಕೆ ಜೋಳ ಹಾಕೋತೀನಿ ಸರ್, ಜೋಳ ಇದೆ, ಮತ್ತೆ ನಮ್ಮದೇ ಸ್ವಂತ ಟ್ಯಾಕ್ಟರ್ ಇದೆ, ನಾನೇ ಅದು ಎಲ್ಲೂ ಬಾಡಿಗೆಲ್ಲೂ ಹೋಗಲ್ಲ, ನಮ್ಮ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ನಾನು. ಅದರಲ್ಲಿ ಉತ್ಕೊಂಡು 1/2 ಎಕರೆ ಅಷ್ಟು ಒಂದೊಂದು ಫ್ಲಾಟ್ಗೆ ಮೇವು ಮಾಡ್ಕೋತೀನಿ. ಆಮೇಲೆ ತೆಂಗಿನ ಸಾಲದ ಮಧ್ಯ ಖಾಲಿ ಇರುತ್ತೆ ಸುಮಾರು ಸರ್, ಆ ಖಾಲಿ ಜಾಗಕ್ಕೆಲ್ಲ ಉತ್ಬಿಟ್ಟು ಜೋಳ ಹಾಕೊತೀನಿ. ಒಂದೊಂದು ಖಾಲಿ ಆಯ್ತಿದ್ದಂಗೆ ಖಾಲಿ ಆಯ್ತಿದ್ದಂಗೆ ನಂಗೆ ಗೊತ್ತಾಗುತ್ತೆ. ಆವಾಗ ಒಂದು 1 ತಿಂಗಳು ಖಾಲಿ ಆಗುತ್ತೆ ಅಂದಾಗ ಇನ್ನೊಂದು ಸೈಡ್ ಒಂದು ಬ್ಯಾಚ್ ಇಟ್ಕೊಳ್ತೀನಿ ಜೋಳ. ಅದು ಕಟಾವ್ ಆದಂಗೆ ಈ ಕಡೆ ಕಟಾವ್ ಆಗ್ತದೆ. ಅಂದ್ರೆ ಮೇವಿನ ಮುಸ್ಕಿನ ಜೋಳ? ಹೌದು ಸರ್. ಅಲ್ವಾ? ಹೌದು. ಡೈರಿಲೂ ಕೊಡ್ತಾರೆ, ಅದನ್ನು ಇದನ್ನು ಮಿಕ್ಸ್ ಮಾಡಿ. ಓಕೆ. ಅಂದ್ರೆ ನೀವು ಮೇವಿನ ಜೋಳ ಅಂತ ಬಿಳಿ ಜೋಳ ಬರುತ್ತಲ್ಲ ಅದನ್ನ ಬೆಳೆಯಲ್ಲ? ಅದನ್ನು ಹಾಕ್ತಿ ಸರ್, ಡೈರಿಯಿಂದ ಮಾತ್ರ ಸಿಗೋ ಸರ್ ನಮಗೆ ಅದು. ಹೌದಾ? ಡೈರಿಲಿ ಕೊಡ್ತಾರೆ, ಅದು 1 ಕ್ವಿಂಟಲ್ ಅಷ್ಟು ತಗೊಂಡು ಬಂದಿದ್ದೀನಿ, ಅದು ಹಾಕಿದ್ದೀನಿ ಸರ್. ಓಕೆ. ಅಂದ್ರೆ ಜೋಳ ಬೆಳ್ಕಂತೀರಿ? ಚೆನ್ನಾಗಿ ಬೆಳೀತೀವಿ ಸರ್. ಅದು ಬಿಟ್ಟರೆ ಹುಲ್ಲು? ಹುಲ್ಲು ಒಣಗುಲ್ಲು, ಅದು ಗದ್ದೆ ಇದೆ ಸರ್ 1 ಎಕರೆ, ಮನೆಗೆ ಅಂತ ಊಟಕ್ಕೆ ಮಾಡ್ಕೊತೀವಿ, ಆ ಹುಲ್ಲನ್ನ ಇಟ್ಕೊತೀನಿ. ಒಂದು ಹೊರಗಡೆ ಒಂದು ಸ್ವಲ್ಪ ತಗೊತೀನಿ ಸರ್, ಹುಲ್ಲು ತಗೊಂಡ್ರೆ ನಮ್ಗೇನು ಲಾಸ್ ಆಗಲ್ಲ, ಗೊಬ್ಬರ ಆಗುತ್ತೆ. ಒಂದು 4-5 ಟ್ಯಾಕ್ಟ್ರಿ ವರ್ಷಕ್ಕೆ ಜಾಸ್ತಿ ಗೊಬ್ಬರ ಬರುತ್ತೆ, ಒಂದು 10-15 ಟ್ಯಾಕ್ಟ್ರಿ ಗಂಟೆ ಗೊಬ್ಬರ ಸಿಗುತ್ತೆ ನಮಗೆ, ಹಂಗಾಗಿ ನಮ್ಗೇನು ಲಾಸ್ ಬರಲ್ಲ. ಅಲ್ಲಪ್ಪ, ನಾನು ಕೇಳಿದ ಹುಲ್ಲು ಹಸಿರು ಹುಲ್ಲು, ಕೋತ್ರಿ ಕೋಫೋರು ಅಂತೆಲ್ಲ ಬೆಳ್ಕೊಂತಾರೆ, ಆ ತರದ ಯಾವ್ದು ಹಾಕಿಲ್ಲ ಸರ್, ಬರೀ ಇದು ಗಿಣಿ ಕೋತ್ರಿ ಅಂತ ಒಂದು ಬರುತ್ತಲ್ಲ ಸರ್ ಸೀಮೆ, ಇದು ಅದೊಂದು ಹಾಕಿದ್ದೀನಿ ಸರ್. ಹೌದಾ? ಎಷ್ಟು ಪ್ರದೇಶದಲ್ಲಿ ಹಾಕೊಂಡಿದ್ರಿ ಅದನ್ನ? ಅದು ಬಂದ್ಬಿಟ್ಟು ಅಡಿಕೆ ಗಿಡದ ಮಧ್ಯ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸರ್. ತುಂಬ ಜೋಳ ಖಾಲಿ ಆಯಿತು ಎಲ್ಲಾದ್ರೂ ಇಲ್ಲ ಅಂದರೆ ಅದು ಅಷ್ಟೊತ್ತಿಗೆ ಒಂದು 2-3 ಅಡಿ ಹೈಟ್ ಬಂದಿರುತ್ತೆ, ಮಧ್ಯ ಅದನ್ನ ಕುಯ್ದುಬಿಟ್ಟು ಹಾಕ್ತೀವಿ ಸರ್. ಅಂದ್ರೆ ನೀವು ಪ್ರಧಾನವಾಗಿ ಜಾನುವಾರುಗಳಿಗೆ ಜೋಳದ ಹುಲ್ಲನ್ನ ಬ್ಯಾಚ್ ಬೈ ಬ್ಯಾಚ್ ಬಳಕಂತೀರಿ? ಜೋಳ ಹಾಕಿದ್ರೆ ಒಳ್ಳೆ ಹಾಲು ಬರುತ್ತೆ ಸರ್. ಇವಾಗ ಸೈಲಾಜ ಒಂದು ಸ್ವಲ್ಪ ರೆಡಿ ಆದರೆ ಅದನ್ನ ಮಾಡಿ ಇಟ್ಕೊಂಡ್ರೆ ಒಂದು 4-5 ತಿಂಗಳಿಗೆ ಆಗುತ್ತೆ ಸರ್, 2 ತೊಟ್ಟಿದು. ರಸಮೇವನ್ನು ಮಾಡ್ಕೋಬೇಕು, ಆಗ ಸ್ವಲ್ಪ ಆರಾಮಾಗುತ್ತೆ ನಮಗೂ. ಅಲ್ಲಿಂದ ತೆಗೆದು ಅಲ್ಲೇ ಹಸುಗಳಿಗೆ ಹಾಕೋಬಹುದು, ಸ್ವಲ್ಪ ಹಸುಗಳು ಚೆನ್ನಾಗುತ್ತೆ ಸರ್. ಒಟ್ಟು ತೋಟ ಎಷ್ಟೆಕರೆ ಇರೋದು ನಿಮ್ದು? ಒಂದು ತೋಟ ಬಂದು ಒಂದು 6.5-7 ಎಕರೆಷ್ಟು ಬರುತ್ತೆ, 1 ಎಕರೆ ಗದ್ದೆ ಬರುತ್ತೆ ಸರ್. 1.5-2 ಎಕರೆ ಗದ್ದೆ ಬರುತ್ತೆ. ಅಡಿಕೆ ತೋಟ ಅಂದ್ರೆ ಅದು ಸಪರೇಟ್ ಆಗಿದೆಯಾ? ತೆಂಗು ಒಳಗಡೆನೆ ಹಾಕಿದ್ದೀನಿ ಸರ್, ತೆಂಗು ಒಳಗಡೆನೆ ಹಾಕಿದ್ದೀನಿ. ಸ್ವಲ್ಪ ಕೆಳಗಡೆ ಮಾತ್ರ ಅಡಿಕೆ ಜಾಸ್ತಿ ಇದೆ, ಸ್ವಲ್ಪ ತೆಂಗು ಕಮ್ಮಿ ಇದೆ. ಒಂದು 50 ಗಿಡ ತೆಂಗು ಇದೆ, 1,000 ಗಿಡ ಅಡಿಕೆ ಇದೆ ಸರ್. ಅದನ್ನು ಅಡಿಕೆ ತೋಟ ಅಂತೀರಿ? ಹೌದು ಸರ್. ಅಲ್ವಾ? ಅಲ್ಲಿ ಮೇವು ಹುಲ್ಲು ಹಾಕಂತೀರಿ? ಮಧ್ಯ ಹಾಕಿದ್ದೀವಿ ಸರ್. ಅಲ್ವಾ? ಸರಿ. ಈಗೇನೋ ಜಾನುವಾರುಗಳು ಕಡಿಮೆ ಇದಾವಪ್ಪ, ಹಂಗಾಗಿ ನೀವು ಬೆಳ್ಕತ್ತಿರೋ ಮೇವು ಸಾಕಾಗ್ಬೋದು. ಇನ್ನು 30 ಹಸು ತಗೊಂಬಿಟ್ಟಾಗ ಏನು ಮಾಡ್ತೀರಿ? ಅದಕ್ಕೆ ರಸ ಮೇವು ಮಾಡ್ತಾ ಇದ್ದೀನಲ್ಲ ಸರ್, ರಸ ಮೇವು ಆಗುತ್ತೆ. ಆಮೇಲೆ 1-2 ಎಕರೆ ಜಾಗ ತಗೊಂಡಿದ್ದೀವಿ ಸರ್, ಅಲ್ಲಿಗ ಜೋಳ ಹಾಕಿದ್ದೀನಿ, ಅದೆಲ್ಲ ರಸ ಮೇವಿಗೆ ಹಾಕಿದ್ರೆ ಅಲ್ಲೂ ಮೇವಿಗೆ ಮಾಡ್ಕೊತೀವಿ ಸರ್. ಆಮೇಲೆ ಜೋಳ ಮಾರ್ತೀನಿ, ಲೀಸ್ಗೆಲ್ಲ ಜಮೀನು ಹಾಕೊಂಡು ವ್ಯವಸಾಯ ಮಾಡ್ತೀವಿ. ಅಲ್ಲೊಂದು 5-6 ಎಕರೆ ಜೋಳ ಬೆಳ್ಕೊತೀವಿ, ಅದ್ರದ್ದು ಸಿಪ್ಪೆ ಬರುತ್ತಲ್ಲ ಸರ್, ಅದನ್ನ ನೀಟಾಗಿ ಗುಡ್ಡೆ ತರ ಹೊಟ್ಟು ಮಡ್ಕ್ತೀವಿ, ಅದು 1-3 ತಿಂಗಳಿಗೆ ಅದು ಆಗುತ್ತೆ ಸರ್. ಹಂಗಾಗಿ ಮೇವಿಗೆ ಏನು ತೊಂದರೆ ಇಲ್ಲ ಸರ್ ನಮಗೆ, ಆರಾಮಾಗಿ ಮೇವು ಮೇಂಟೈನ್ ಮಾಡ್ತೀವಿ. ಅಲ್ಲಪ್ಪ, ಇವ್ ಅಷ್ಟೇನೆ ಕೊಡ್ತಿರೋ ಅಥವಾ ತಿಂಡಿ ಅಂತ ಕೊಡ್ತಾರಲ್ಲ ದನಗಳಿಗೆ? ಫೀಡ್ಸ್ ಕೊಡ್ತೀವಿ ಸರ್, ಬೆಳಿಗ್ಗೆ ಹಾಲು ಕರಿಬೇಕಾದ್ರೆ ಒಂದು ಸ್ವಲ್ಪ ಕೊಡ್ತೀವಿ. ಏನೇನು ಕೊಡ್ತೀರಿ ಹೇಳ್ಬಿಡಿ? ಕಡಲೆಕಾಯಿ ಹಿಂಡಿ ಹಾಕ್ತೀವಿ ಸ್ವಲ್ಪ, ಆಮೇಲೆ ಫೀಡ್ಸ್ ಡೈರಿಯಿಂದ ಬರುತ್ತೆ ಫೀಡ್, ಅದು ಬಂದ್ಬಿಟ್ಟು ಒಂದು ಒಂದೊಂದು ಹಸುಗೆ ಈಗ ಒಳ್ಳೆ ಒಂದು 15 ಲೀಟ್ರ್ ಎಲ್ಲ ಹಾಲು ಬರೋಂಥದಕ್ಕೆ ಒಂದು 4-5 ಕೆಜಿ ಅದು ಕಡಲೆಕಾಯಿ ಹಿಂಡಿ ಹಾಕ್ಬಿಟ್ಟು ಕೊಡ್ತೀವಿ ಸರ್. ಆಮೇಲೆ ಈ ಮಿಲ್ಗೆ ನಮ್ಮದೇ ಭತ್ತ ತೊಗೊಂಡು ಮಿಲ್ ಮಾಡಿಸಿದಾಗ ತೌಡು ಸಿಗುತ್ತೆ, ಒಟ್ಟು ಅದು ಪಾಲಿಶ್ ತೌಡು ಅದನ್ನು ಹಾಕ್ತೀವಿ ಸರ್. ಅದು ಇರಾಗಂಟ ಹಾಕ್ತೀವಿ, ಇಲ್ಲಾಂದ್ರೆ ಕಡಲೆಕಾಯಿ ಹಿಂಡಿನ ಇದನ್ನು 2 ರೆಗ್ಯುಲರ್ ಹಾಕಿ. ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು, ಹತ್ತಿಕಾಳು ಅವೇನು ಹಾಕಲ್ಲ ಸರ್ ನಾವು ಇಷ್ಟೇ ಹಾಕೋದು, ತುಂಬ ಅದಕ್ಕಾಗಿ ಏನು ಎಕ್ಸ್ಪೆನ್ಸ್ ಮಾಡಲ್ಲ, ಇಷ್ಟೇ ಹಾಕೋದು ನಾವು. ಆಮೇಲೆ ಸ್ವಲ್ಪ ಕರುಗಳಿಗೆ ಚೆನ್ನಾಗಿ ಹಾಕ್ತೀವಿ, ಕರುಗಳು ಸ್ವಲ್ಪ ಹಾಲಲ್ಲಿ ಕಮ್ಮಿ ಸಿಕ್ಕಿದ್ರು ಈಗ ಒಂದು 10 ದಿನಕ್ಕೆ ಒಂದು 5,000-8,000 ರೂಪಾಯಿ ಸಿಗುತ್ತೆ ನನಗೆ ಎಲ್ಲ ಖರ್ಚು ಕಳೆದು. ಅದು ಕರುಗಳಿಗೆ ನಾವು ಫೀಡ್ಸ್ ಹಾಕಿಲ್ಲ ಅಂದರೆ ಒಂದು 10,000 ಗಂಟನೇ ನಂಗೆ ಸಿಗುತ್ತೆ ಇನ್ಕಮ್. ಬಟ್ ನಾನು ಕರುಗಳಿಗೆ ಸ್ವಲ್ಪ ಫೀಡ್ಗಳು ಹಾಕ್ತೀನಿ, ಯಾಕಂದರೆ 1-1.5 ವರ್ಷಕ್ಕೆ ಆ ಕರು ಹಸುವಾಗಬೇಕು. ಅದಕ್ಕಾಗಿ ನೀವು ಕರುನ ಹಸು ಮಾಡಿಬಿಟ್ಟು ಹಸು ಇಟ್ಕೋತೀರೋ ಅಥವಾ ಮಾರ್ಬಿಡ್ತೀರೋ? ಅಂದರೆ ಒಂದು 3-4 ಆಗೋ ಗಂಟ ಇಟ್ಕೊಂತೀವಿ ಸರ್. ಆಮೇಲೆ ಯಾರಾದರೂ ಬಂದು ಕೇಳಿದ್ರೆ ಮಾಡಿದ್ರೆ ಚೇಂಜ್ ಮಾಡ್ತೀವಿ ಸರ್. ತಾಯಿನೇ ಕೊಟ್ಬಿಡ್ತೀರಿ? ಹಾಂ, ಮಾರ್ತೀವಿ ಸರ್. ಅಂದರೆ ಈಗ ಇಲ್ಲಿ ಗಂಟೆ ಯಾವುದು ಕೊಟ್ಟಿಲ್ಲ ನಾನು, ಮಾರ್ತೀವಿ ತೊಂದರೆ ಇಲ್ಲ. ಅಂದರೆ ತುಂಬ ವಯಸ್ಸಾಗಿದೆಯಲ್ಲ, ಒಂದು ಏಜ್ ಇರೋಗ್ಲೆ ಕೊಟ್ಬಿಟ್ಟು ಬೇರೆ ಚೇಂಜ್ ಮಾಡ್ತೀವಿ ಸರ್. ಬದಲಾಯಿಸ್ತಾ ಇರ್ತೀರಿ. ಈಗ ನೀವು ಹಸುಗಳನ್ನು ಹೋಗಿ ಖರೀದಿ ಮಾಡ್ಕೊಂಡು ಬಂದಿದ್ದೀರಾ? ಮಾಡಿದ್ದೀವಿ ಸರ್. ಹೌದಾ? ಒಂದು 2 HF ಹಸುಗಳು, ಒಳ್ಳೆ ಹಸುಗಳು, ಒಂದು 88,000 ಕೊಟ್ಟು ಖರೀದಿ ಮಾಡಿದೆ. ಅದರಲ್ಲಿ ಒನ್ನ ತೊಗೊಂಬಂದು 1 ವರ್ಷ ಆದಂಗೆ ಸೇಲ್ ಮಾಡಿಬಿಟ್ಟೆ ಬೇರೆ ಸೈಡ್ಗೆ. ಇನ್ನೊಂದು ಇದೆ, ಅದ್ರದ್ದು ಮಗಳನ್ನ ಇಟ್ಕೊಂಡಿದ್ದೀನಿ. ಆ ಮಗಳ ಈಗ ಒಂದು 15 ಲೀಟರ್ ಹಾಲು ಕೊಡ್ತಿದ್ದೆ ಒಂದು ಟೈಮಿಗೆ. ಈಗೇನು ಬರೀ ಎಣ್ಕರ ಹುಟ್ಟದೆ ವೀರ್ಯ ಬಂದವಂತಲ್ಲ, ಅದನ್ನೇ ಬಂದಿದೆ ಸರ್. ಸೆಮೆನ್ಸ್ ನಮಗೆ ಬಂದಿದೆ, ನಮ್ಮ ಸೈಡ್ ಯಾರು ಮಾಡ್ತಾ ಇಲ್ಲ, ನಮ್ಮಲ್ಲಿ ಲೋಕಲ್ಲೇ ಮಾಡ್ತಾ ಇರೋದು. HF ಬಂದ್ಬಿಟ್ಟು ಯಾರು ಆ ಥರ ಮಾಡ್ತಾ ಇಲ್ಲ. ಬಟ್ ನನಗೇನೆ ಅಂದರೆ ಸ್ವಲ್ಪ ಮಿಕ್ಸ್ ಆದ್ರೂ ತೊಂದರೆ ಇಲ್ಲ, ನಮಗೆ ಫ್ಯಾಟ್ ಎಲ್ಲ ಸಿಗುತ್ತೆ ಹಾಲಲ್ಲಿ ಅಂದ್ಬಿಟ್ಟು ಅದನ್ನೇ ಮಾಡಿಸ್ತಾ ಇದ್ದೀನಿ ಸರ್, ಏನು ತೊಂದರೆ ಇಲ್ಲ. ಹೌದಾ? ಅಂದರೆ ನಿಮಗೇನು ಯಾವಾಗಲೂ 8 ಕರುನೇ ಹಾಕ್ಬೇಕು ಅನ್ನೋದೇನು ಇಲ್ಲ. ನಮ್ಗೆ ಇಲ್ಲಿ ಗಂಟೆ ಹಾಕಿದ್ದು 8 ಕರುಗೆ ಸರ್, ಲಾಸ್ಟ್ ಟೈಮ್ ಹಾಕಿದ ಮಾತ್ರ ಒಂದು 2 ಗಂಟೆ ಕರು ಇದೆ, ಅಲ್ಲಿ ಗಂಟೆ ಎಲ್ಲ 8 ಕರುನೇ ಹಾಕಿದೆ ಸರ್. ಸರಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ನಲ್ಲೂ ಲಭ್ಯ. ಕೇಳಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಈಗ ಹಸುಗಳ ಆಯ್ಕೆ, ಅದು ಕೂಡ ಮುಖ್ಯವಾದ ವಿಚಾರ ಡೈರಿನಲ್ಲಿ ಅಲ್ವಾ? ನಿಮ್ಮ ಅನುಭವದಲ್ಲಿ ಹೇಳ್ರಪ್ಪ, ಒಳ್ಳೆ ಹಾಲು ಕೊಡೋ ಹಸು ಹೆಂಗಿರುತ್ತೆ ನೋಡಕ್ಕೆ? ನೀವು ಖರೀದಿ ಮಾಡೋದಾದ್ರೆ ಯಾವ ತರ ಹಸುನ ಖರೀದಿ ಮಾಡ್ಕೊಂಡು? ನಾವೇನೇನೊಂದು ಕರು ಹಾಕಕ್ಕೆ ಇನ್ನೊಂದು 15 ದಿನ ಇರುವಾಗ ನೋಡ್ತೀವಿ ಸರ್. 15 ದಿನದಿಂದ 1 ತಿಂಗಳು ಕೆತ್ತಲು ಫುಲ್ಲು ಬಾಟಮ್ ಫುಲ್ಲು ಬಿಟ್ಟಿರುತ್ತೆ, ನಾನು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ಹಸು ಆರಾಮಾಗಿರುತ್ತೆ, ಕೆತ್ತಲು ಬಾಟಮ್ ಬಿಟ್ಟಿರುತ್ತೆ. ಆಮೇಲೆ ಸ್ವಲ್ಪ ತಿರುಗಾಡಿಸಿದ್ರೆ ಆ ಕಡೆ ಈ ಕಡೆ ಹಸುಗಳನ್ನ ಗೊತ್ತಾಗ್ಬಿಡುತ್ತೆ, ಕಾಲುಗೀಲ್ ಏನಾದರೂ ಮುರ್ಕೊಂಡಿದ್ಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ, ಕಣ್ಣುಗಳು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ. ಅದು ಬಿಟ್ಟರೆ ಹಸುಗಳು ಒಂದು 15 ದಿನ 1 ತಿಂಗಳಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಸರ್, ನಾವು ಕರ್ಕೊ ತೊಗೊಬಂದ್ಮೇಲೆ ನಮಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಆಮೇಲೆ ಈ ಬರ್ನ್ ಮಾಡಿರೋ ಹಸುಗಳನ್ನೇ ತರೋದು, ಈ ಕೊಂಬನ್ನ ಸೀಸ್ ಮಾಡಿರ್ತಾರೆ ಅಂಥದ್ದನ್ನೇ ಇಟ್ಕೊಬರೋದು ಸರ್ ನಾನು. ಯಾಕಂದರೆ ಯಾವುದೇ ಬೇರೆ ಹಸುಗಳು ನಮ್ಮಲ್ಲಿ ಬಂದಾಗಲೇ ಬೇರೆ ಹಸುಗಳು ಇರ್ತವೆ, ಕುಸ್ತಿ ಮಾಡೋಕೆ ಇದು ಮಾಡುತ್ತೆ ಅಂದ್ಬಿಟ್ಟು ನಾನು ಅದನ್ನೆಲ್ಲ ನೋಡಿಯೇ ತೊಗೊಬರೋದು ಸರ್. ಬರೀ ಇಷ್ಟೇ ನೋಡೋದು ನೀವು? ಹಾಂ, ಹಸುದು ಬಾಟಮ್ ನೋಡ್ತೀವಿ, ಚೆನ್ನಾಗಿದೆ ಹಾಲು ಬರುತ್ತೆ ಅಂತ ಹೇಳಿದ್ರೆ ತೊಗೊಂಬರ್ತೀವಿ ಸರ್. ಆಮೇಲೆ ನಮ್ಮ ಆ ಊರಲ್ಲಿ ನಮಗೆ ಅನುಭವಿಸ್ತರು ಇದ್ದರೆ ಅವ್ರು ಫೋನ್ ಮಾಡಿ ಹೇಳಿರ್ತಾರೆ, ಹಿಂಗಿಲ್ಲ ಕಣೋ ಫಾರ್ಮಲ್ಲಿ ಚೆನ್ನಾಗಿದೆ ಎತ್ಕೋಬೋದು ಅಂತ, ಹಂಗೆ ನೋಡಿ ತೊಗೊತೀವಿ ಸರ್. ಅಲ್ಲಪ್ಪ, ತುಂಬ ಜನ ಕರು ಹಾಕಿದ ಮೇಲೆ ಹಸು ತಗೋಬೇಕು ಯಾಕೆಂದರೆ ಹಾಲು ಕರೆದು ನೋಡ್ಬೋದು ಅಂತಾರೆ, ನೀವು ಬರೀ ಅವ್ರು ಹೇಳೋ ಮಾತಿನ ಮೇಲೇ ಹಸುನ? ಇಲ್ಲ ಸರ್, ಅದು ಕೆತ್ತಲು ನೋಡ್ದಂಗೆ ನಮಗೊಂದು ಅಂದಾಜು ಬಡುತ್ತೆ, ಒಂದು 10 ಲೀಟರ್ ಆದರೂ ಸಿಕ್ಕುತ್ತೆ ಅಂದರೆ ನಮ್ಮ ಮೇವಿಗೆ ಒಂದು 2-3 ಲೀಟರ್ 4 ಲೀಟರ್ ರೈಸ್ ಆಗುತ್ತೆ ಸರ್. ಅದು ಹಾಂ, ನಾವು ತೊಗೊಂಬಂದು 1 ತಿಂಗಳಿಗೆ ಅದನ್ನ ರೆಡಿ ಮಾಡಿಬಿಡ್ತೀವಿ. ಅವರೇನು ಫೀಡು ಅದೇನು ಆಗ್ತಾ ಇರಲ್ಲ, ಅವರು ಗಬ್ಬಾಗಿದೆ ಹಸು ಅಂತ ಒಂದಿಷ್ಟು ಹುಲ್ಲು ಹಾಕ್ಬಿಟ್ಟು ಸುಮ್ಮನೆ ಕಟ್ಕೊಂಡಿರ್ತಾರೆ ಆರಾಮಾಗಿ. ಹಾಂ, ನಾವೊಂದು ತೊಗೊಂಬಂದು ರೆಡಿ ಮಾಡಿಬಿಡ್ತೀವಿ ಸರ್, ಕರು ಹಾಕೋದ್ರೊಳಗಡೆ ರೆಡಿ ಮಾಡ್ಕೊತೀವಿ. ಯಾವುದೇ ಹಸುನ ಕೊಟ್ಟರು ದೀಪು ಗಣಪತಿ ಅವರು 15 ಲೀಟರ್ ಹಾಲು ಕೊಡೋ ಹಂಗೆ ಮಾಡಿಬಿಡ್ತಾರೆ ಹಸುನ? ತುಂಬ ಅಂದರೆ HF ತಳಿಗಳಲ್ಲಿ ಮಾಡ್ಕೋಬೋದು ಸರ್. ಈ ಮಾಮೂಲಿ ಹಾಲು ಬ್ಲಾಕ್ ಅಂತ ಬರುತ್ತೆ, ಅದರಲ್ಲಿ ಒಂದೊಂದು ಕೊಡುತ್ತೆ, ಒಂದೊಂದು ತುಂಬ ಚಿಕ್ಕ ತಳಿಗಳಿರುತ್ತೆ, ಒಂದು 5-6 ಲೀಟರ್ ಹೈಯೆಸ್ಟ್ ಅಂಥವನ್ನೆಲ್ಲ ಅವರು ಇಟ್ಕೊಂಡಿದ್ವಿ ಸರ್. ನಮ್ಮನೇಲೇ ಇದೆ, ನಮ್ಮನೇಲೇ ಹುಟ್ಟಿರೋ ಇದೆ, ಒಂದು 8 ಲೀಟರ್ ಗಂಟೆ ಬರುತ್ತೆ. ಹಾಂ, ಅದು ಇಟ್ಕೊಂಡಿದ್ವಿ. ಅದು ಯಾಕಂದರೆ ಈ ಹಾಲುಗಳ ಜೊತೆ ಅದು ಮಿಕ್ಸ್ ಆದರೆ ನಮ್ಗೆ ಅನುಕೂಲ, ಯಾಕಂದರೆ ಇನ್ನು ಮುಂದೆ ಬರೋದೆಲ್ಲ ತೊಗೊಬರೋದೆಲ್ಲ HF ತೊಗೊಬರೋಣ ಅಂತಿದ್ದೀವಿ ನಾವು, ಹಾಗೆ ಇದಕ್ಕೂ ಅದಕ್ಕೂ ಅಡ್ಜಸ್ಟ್ ಆಯ್ತದೆ. ಡೈರಿಗೆ ಸಮಸ್ಯೆ ಆಗ್ಬಿಡುತ್ತಲ್ಲ ಮತ್ತೆ? ಹೌದು ಸರ್, ಹೌದು. ನಾವು ಏನೇ ಹೇಳಿದ್ರು ಅವ್ರೇನು ನೋಡಿರಲ್ಲ ಬಂದು, ಬೇರೆ ಜನ ಒಂದು 50 ಜನ ಹಾಲು ಹಾಕುವಾಗ ಅವ್ರದ್ದು ಮಾತ್ರ ಹಾಕ್ಸ್ಕೊತೀರಾ, ನಮ್ದು ಹಾಕ್ಸ್ಕೊಳ್ಳಲ್ಲ ಅಂತಿದ್ದೆಲ್ಲ ಬರುತ್ತೆ. ಸೊ ಹಂಗಾಗಿ ನಾವು ಅವ್ರು ಏನೇ ಆದರೂ ಫ್ಯಾಕ್ಟ್ ಬರಬೇಕು, ಡಿಗ್ರಿನೂ ಬರಬೇಕು, ಆ ಥರ ಮೇಂಟೈನ್ ಮಾಡ್ತೀವಿ. ಹೌದು. ಈಗ ದೀಪು ಗಣಪತಿ ಅವರೇ, ಹಸು ಸಾಕಾಣಿಕೆಯಲ್ಲಿ ಮುಂದಿನ ಪ್ರಧಾನವಾದ ವಿಚಾರ ಅಂದ್ರೆ ಅವುಗಳಿಗೆ ಬರುವಂತಹ ರೋಗಗಳು ಮತ್ತೆ ಹಸುಗಳ ಸಮಸ್ಯೆಗಳು ಅಲ್ವೇ, ಅದೇ ಮುಖ್ಯ ಮುಖ್ಯ. ಅದನ್ನೆಲ್ಲ ಹೇಗೆ ತಿಳ್ಕೊಂಡಿದ್ರಿ ನೀವು ಸರ್? ಅದು ಹೇಗೆ ಅಂದ್ರೆ, ಈಗ ನಮಗೆ ಬಂದ್ಬಿಟ್ಟು ಫಸ್ಟ್ ಕೊಟ್ಟಿಗೆ ಸ್ವಲ್ಪ ಗಲೀಜಿದ್ದು, ಹಾಲನ್ನ ತುಂಬ ಫುಲ್ ಕರಿದೆ, ಸ್ವಲ್ಪ ಎಲ್ಲ ಬಿಟ್ಟರೆ ಕೆತ್ತಲು ಬಾವು ಅಂತ ಬರುತ್ತೆ, ಕೆತ್ತಲುಗಳು ಗಟ್ಟಿ ಆಗೋದು, ಹಾಲು ಕಲರ್ ಚೇಂಜ್ ಆಗೋದು, ಹಂಗೆಲ್ಲ ಆಯಿತು, ಕೆತ್ತಲು ಬಾವು ಆಯಿತು ಆಗುತ್ತೆ ಸರ್. ನಾವು ಎಷ್ಟೇ ಕ್ಲೀನಾಗಿ ನೋಡಿದ್ರು ಮಧ್ಯ ಮಧ್ಯ ಒಂದೊಂದು ಸಮಸ್ಯೆ ಬರುತ್ತೆ. ಹಂಗೆ ಬಂದರೆ ನಮ್ಮ ಸರ್ ಇದ್ದಾರೆ ಚಾಮರಾಜ ಸರ್ ಅಂತ ಡಾಕ್ಟರ್, ಅವರು ಏನಂದರೆ ಅರ್ಧಕ್ಕರ್ಧ ನನಗೆ ಹೇಳ್ಕೊಟ್ಬಿಟ್ಟಿದ್ದಾರೆ ಇಲ್ಲಿಗಂಟ. ಹಾಂ, ನಾನೇ ಹಸುಗಳಿಗೆ ಇಂಜೆಕ್ಷನ್ ಎಲ್ಲ ನಾನೇ ಮಾಡ್ಕೊಳ್ತೀನಿ. ತುಂಬ ಶಿವಿಯರ್ಗೋಯ್ತು ಅಂದರೆ ಸರ್ಗೆ ಫೋನ್ ಮಾಡ್ತೀನಿ, ಬಂದು ನೋಡಿ ನಮ್ಗೆ ಅನುಕೂಲ ಆಗಿ ಮಾಡಿಕೊಡ್ತಾರೆ, ಇಲ್ಲ ಅಂದರೆ ಇಂಜೆಕ್ಷನ್ ಎಲ್ಲ ನಾನೇ ತಂದು ಹಾಕ್ತೀನಿ. ಈಗ ಕೆತ್ತಲು ಬಾವು ತುಂಬ ಇದಾಯ್ತು ಅಂದರೆ ಮಾರ್ಬೋಫ್ಲಾಕ್ಸಿನ್ ಅಂತ ಬರುತ್ತೆ, ಇಂಜೆಕ್ಷನ್ ನಾನೇ ತೊಗೊಂಡು ಬಂದು ಮಾಡ್ಕೊಳ್ತೀನಿ. ಸ್ವಲ್ಪ ಏನಾದರೂ ಇದಾಗಿದ್ರೆ ಚೆಕ್ ಬಿ ಅಂತ ಬರುತ್ತೆ, ಸ್ವಲ್ಪ ರೇಟ್ ಕಮ್ಮಿ, ಮಾರ್ಬೋಫ್ಲಾಕ್ಸಿನ್ ಬಂದು 900 ರುಪೀಸ್ ಇರ್ಬೋದು, ಇದೆಲ್ಲ ಆದರೆ 150 ಎಲ್ಲ ಸಿಗುತ್ತೆ, ಇದು ಮಾಡ್ಕೊಳ್ತೀನಿ. ಅದು ಒಂದೇನೇ ಸಮಸ್ಯೆ ನಿಮಗೆ? ಆಮೇಲೆ ಬರುತ್ತೆ ಸರ್ ವಿಸ್ಪರಿಕ್ ಅಂತ ಸ್ಪ್ರೇ ಬರುತ್ತೆ, ಕೆತ್ತಲು ಫುಲ್ ಹಾರ್ಡ್ ಆಗಿದ್ದಾಗ ಹೊಡೆದ್ರೆ ಕೆತ್ತಲು ಫುಲ್ ನೀರಾಗುತ್ತೆ. ಅದಾದ್ಮೇಲೆ ಜ್ವರ ಬರುತ್ತೆ ಹಸುಗಳಿಗೆ, ಜ್ವರ ಬಂದಾಗ ಮೆಲೆಕ್ಸಿಕಮ್ ಅಂತ ಇಂಜೆಕ್ಷನ್ ಬರುತ್ತೆ, ಅದು ಮಾಡ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಬೇದಿ ಈ ಥರ ಎಲ್ಲ ಬರುತ್ತೆ, ಹುಲ್ಲುಗಳು ಚೇಂಜ್ ಆದಾಗ ಹೊಸ ಚಿಗುರು ಹುಲ್ಲನ್ನ ಹಾಕ್ಬಿಡೋದು, ಇಲ್ಲ ಸಣ್ಣ ಜೋಳ ಕಡ್ಡಿಯಲ್ಲಿ ಸಣ್ಣ ಹುಳಗಳು ಬಂದಿರುತ್ತೆ, ಅದು ಹಾಕಿದಾಗ ಬೇದಿ ಸ್ಟಾರ್ಟ್ ಆಗ್ಬಿಡುತ್ತೆ ಹಸುಗಳಿಗೆ, ಆಗ ಎಂಡ್ರೋಫ್ಲಾಕ್ಸಿನ್ ಅಂತ ಬರುತ್ತೆ, ಅದೆಲ್ಲ ತಂದು ಹಾಕೊಂತೀನಿ ಸರ್. ಪರವಾಗಿಲ್ಲ, ಎಷ್ಟೊಂದು ಔಷಧ ಹೆಸರು ಹೇಳ್ತೀರಿ ಅಲ್ವೇ ನೀವು? ಎಲ್ಲ ನಮ್ಮ ಡಾಕ್ಟರ್ದೇ ಅವರು ಏನಂದ್ರೆ ನಾನೇ ಬಂದು ಮಾಡಬೇಕು ಅಂತ ಏನು ಮಾಡಲ್ಲ, ದೀಪದಿಂದ ತಂದು ಹಾಕ್ಬಿಡಪ್ಪ ಅಂತ ಹೇಳ್ತಾರೆ, ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಮಾಡ್ಕಪ್ಪ ಅಂತ. ಅದಾಗಲಿಲ್ಲ ಒಂದು 4-5 ದಿನ ನಮ್ಮ ಕೈಲಿ ಕಂಟ್ರೋಲ್ಗೆ ಬರಲಿಲ್ಲ ಅಂದರೆ ಅವಾಗ ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಸರ್, ಏನು ತೊಂದರೆ ಇಲ್ಲ. ಅಂದರೆ ಒಂದಷ್ಟು ಲಕ್ಷಣಗಳು, ಒಂದಷ್ಟು ಕಾಯಿಲೆಗಳು ಇಂಥವನ್ನ ನೀವೇ ನಾವೇ ನೋಡ್ಕೊ, ಹಂಗಿದ್ರೆ ಮಾತ್ರ ಸರ್ ಹಸುಗಳು, ಇಲ್ಲ ಅಂದರೆ ಹಸುಗಳು ಆಗ್ಬರಲ್ಲ ಸರ್. ಎಷ್ಟೋ ಜನದ ಹಸುಗಳು ಸತ್ತೋಗಿದೆ, ಆಗ್ಬರಲ್ಲ ಅದು, ಅವ್ರು ನೋಡೋಕ್ಕಾಗಲ್ಲ, ಡಾಕ್ಟರ್ ಆನ್ ಟೈಮಿಗಿರಲ್ಲ, ಅವರೇನೋ ಬೇರೆ ಸಮಸ್ಯೆ ಮೇಲೆ ಇರ್ತಾರೆ, ಅದು ಅಂಥವೆಲ್ಲ ಕಷ್ಟ ಸರ್. ಈಗ ಬಂದು ಒಂದ್ಸತಿ ಟ್ರೀಟ್ಮೆಂಟ್ ಮಾಡ್ತಾರೆ, ನಮ್ಮಂಥವ್ರು 16 ಮನೆಗಳಿರ್ತಾರೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ, ಅವ್ರಿಗೆ ವಾಪಸ್ ಬರೋಕ್ಕಾಗಲ್ಲ, ಆಗ ನನಗೆ ಹೇಳ್ಬಿಟ್ಟು ಹೋಗ್ತಾರೆ, ಇಂಥ ತಂದು ಹಾಕೋಬಿಡಪ್ಪ, ಇಂಜೆಕ್ಷನ್ ಮಾಡ್ಕೊಬಿಡು, ಇಂಥದ್ದು ಮಾಡ್ಬಿಡು ಅಂತ. ಅದನ್ನ ನಾನು ಮಾಡ್ಕೋತೀನಿ, ಒಂದು ಎರಡು ದಿನಕ್ಕೆ ಹುಷಾರಾಗುತ್ತೆ ಸರ್. ಅಂದರೆ ಇದನ್ನೆಲ್ಲ ನೀವು ವೈದ್ಯರ ನಿರ್ವಹಣೆಯಲ್ಲೇ ಕಲ್ತಿದ್ದೀರಿ, ಹಾಗಾಗಿ ಮಾಡ್ಕೋತೀರಿ ಸಣ್ಣ ಪುಟ್ಟ. ಈಗ ಕಾಯಿಲೆಗಳ ಬಗ್ಗೆ ತಿಳ್ಕೊಂಡಿದ್ದೀರಿ, ಆಹಾರದಲ್ಲಿ ಈಗ ಇನ್ನೇನಾದರೂ ಬದಲಾವಣೆ ಮಾಡ್ಕೋಬೋದಾ ಅಥವಾ ಇವಾಗ ಮಾಮೂಲಿ ನಾನು ಕಡ್ಡಿಗಳೇ ಕೊಡ್ತಿರೋ ಸರ್ ಮೇವುಗಳು, ಇನ್ನು ರಸ ಮೇವು ಮಾಡೋಣ ಅಂತಿದ್ದೀನಿ, ಅದು ಮಾಡಿದ್ರೆ ತುಂಬ ಅನುಕೂಲ ಇದೆ. ಯಾಕೆಂದರೆ ನಾವು ಸಾಕಿರೋರ ಹತ್ರ ಎಲ್ಲ ಮಾತಾಡಿದಾಗ ಒಂದು 6 ತಿಂಗಳು ಈ ಮಳೆಗಾಲದಲ್ಲೆಲ್ಲ ಕುಯ್ಕೊಬಂದು ಹಾಕೋದೆಲ್ಲ ಕಷ್ಟ, ಹುಲ್ಲು ಮಳೆ ತುಂಬ ಹಿಡಿಯುತ್ತೆ, ಆ ಟೈಮಲ್ಲಿ ಈ ಕೊಟ್ಟಿಗೆ ಒಳಗಡೆ ರಸ ಮೇವು ಮಾಡ್ಕೊಂಡಿದ್ದೀನಿ, ಅಲ್ಲಿಂದ ನಾನು ತೆಗೆದು ಅಲ್ಲೇ ಹಾಕೋಬೋದಲ್ಲ ಅಂದ್ಬಿಟ್ಟು ರಸ ಮೇವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತೇವೆ. ಅದು ಗೊತ್ತಿದೆ ಯಾವ ರೀತಿ ಮಾಡ್ಕೋಬೇಕು ಅಂತ? ಹಾಂ ಸರ್, ಅದು ಸಣ್ಣದಾಗಿ ಪುಡಿ ಟ್ಯಾಕ್ಟ್ರಿಲಿ ಚಾಪ್ ಕಟ್ಟರ್ ಬರುತ್ತೆ, ಹೊಡ್ಕೊಂತೀವಿ ನೀಟಾಗಿ. ಇಟ್ಕೊಂಡಿದ್ರೆ ಚಾಪ್ ಕಟ್ರು? ಇಲ್ಲ ಸರ್, ತೊಗೊಬೇಕು. ಈಗ ಒಬ್ಬರು ಪರಿಚಯರವ್ರ ಹತ್ರ ಇದೆ, ಅವರು ಒಂದು ಈಗ ಸದ್ಯಕ್ಕೆ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ, ಅದು ಬಂದು ಗುಜರಾತಲ್ಲಿ ಸಿಗುತ್ತೆ ಅಂತ ಸರ್, ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬೇಕು. ರಸ್ಮೇವನ್ನ ತಿಳ್ಕೊಂಡಿದ್ದೀರ? ಹಾಂ ಮಾಡಿದ್ವಿ ಸರ್, ಅದು ಬೆಲ್ಲದ ನೀರನ್ನ ಮಿಕ್ಸ್ ಮಾಡಿಕೊಂಡು ಅದಕ್ಕೊಂದು ಪೌಡರ್ ಬರುತ್ತೆ ಮಿಕ್ಸರ್ ಪೌಡರ್ ಅಂತ, ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಣ್ಣಕ್ಕೆ ಹಾಕೊಂಡಾಯ್ತು, ಸ್ಪ್ರೇ ಥರ ಮಾಡ್ಕೊಂಡ್ರೆ ಆಯಿತು, ಒಂದು ಸ್ವಲ್ಪ ಸ್ವಲ್ಪ ಹೊಡೆದ್ಬಿಟ್ಟು ಅದಕ್ಕೆ ಅದನ್ನ ಎರಡನ್ನೂ ಮಿಕ್ಸ್ ಮಾಡಿ ಉಯ್ಕೊಂಡು ಅದ್ರ ಮೇಲೆ ಮತ್ತೆ ಹೊಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಹೊಡ್ಕೊಂಡು ಮತ್ತೆ ಒಂಚೂರು ಒಂದು ಸಣ್ಣ ಏರ್ ಕ್ಯಾಕ್ ಗಾಳಿ ಹೋಗ್ದಂಗೆ ಮುಚ್ಚಿಡ್ಬೇಕು ಸರ್, ಹಂಗೆ ಮುಚ್ಚಿಟ್ರೆ 6 ತಿಂಗಳಿಂದ ವರ್ಷ ಗಂಟನೂ ಇಡ್ಬೋದು ಅದನ್ನ, ಗಾಳಿ ಹೋದರೆ ಹಾಳಾಗ್ಬಿಡುತ್ತೆ. ಒಂದು 2 ತಿಂಗಳಿಂದನೂ ಸ್ಟಾರ್ಟ್ ಮಾಡ್ಬೋದು ಹಾಕೋಕ್ಕೆ, 1 ತಿಂಗಳೂ ಹಾಕೋಬೋದು, ಮೇವು ಇಲ್ಲ ಅಂದರೆ 1 ತಿಂಗಳಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು, ಹಾಗೆ ಒಂದು 3 ತಿಂಗಳಿಗೆ ಮೇವಾಗಂಗೆ 2 ತೊಟ್ಟಿ ಮಾಡ್ಕೊಂಡಿದ್ದೀನಿ ಸರ್. ಭತ್ತದ ಒಣಹುಲ್ಲು ಬಿಟ್ಟರೆ ಬೇರೆ ಒಣಹುಲ್ಲು ರಾಗಿ ಕಡ್ಡಿ ಅಂಥವನ್ನೆಲ್ಲ ಏನು ಕೊಡಲ್ವಾ? ರಾಗಿ ಕಡ್ಡಿ ಎಲ್ಲ ಜಾಸ್ತಿ ರೇಟ್ ಹೇಳ್ತಾರೆ ಸರ್, 100 ರೂಪಾಯಿ ಹಂಗೆಲ್ಲ ಹೇಳ್ತಾರೆ. ಈ ಹಸುಗಳು ಈ ಸಗಣಿಲೆಲ್ಲ ಸ್ವಲ್ಪ ಬ್ಲಡ್ ಥರ ಹಾಕೋದು, ಹಂಗೆ ಹಿಂಗೆ ಹೀಟ್ ಥರ ಎಲ್ಲ ಬಂದರೆ ಒಂದು 50 ಕಟ್ಟಿಂಗೆಲ್ಲ ತಂದು ಇಟ್ಕೊಂಡು ಹಾಕ್ತೀವಿ ಸರ್. ರಾಗಿ ಬೆಳಿಬೋದು ಸರ್, ರಾಗಿಗೆ ಕುಯ್ಯಕ್ಕೆ ಮಾಡಕ್ಕೆ ಜನಗಳಿಗೆ ಭಾರಿ ಹಿಂಸೆ, ಜನಗಳು ಸಿಗಲ್ಲ, ಅದ್ ನಾವು ಅದ್ರಲ್ಲಿ ಏನ್ ಬೆಳೆದಿರ್ತೀವಿ ಅದು ಅಲ್ಲಿಗೆ ಸರಿಯಾಗಿರುತ್ತೆ ಸರ್, ನಮ್ಗೇನು ಇನ್ಕಮ್ ಅಂತ ಬರಲ್ಲ, ಹಾಗಾಗಿ ಅಷ್ಟು ತಲೆ ಕೆಡ್ಸ್ಕೊಳಲ್ಲ ರಾಗಿ ಬೆಳೆಗೆ. ಈ ಹಸುಗಳಿಗೆ ಬೆಲೆ ಹೇಗೆ ಕಟ್ತೀರಿ ದೀಪು? ಅದು ಈಗ ಒಂದು ಲೀಟ್ರಿಗೆ 5,000-6,000 ರೂಪಾಯಿ ಇತ್ತು ಮೊದಲು. ಏನು ಧಾರಣೆ? ಹಾಂ ಹಸುಗಳಿಗೆ ಒಂದು ಲೀಟ್ರಿಗೆ ಇಷ್ಟು ಪ್ರೈಸ್ ಅಂತ 6,000 ರೂಪಾಯಿ ಅಂದರೆ 10 ಲೀಟ್ರ್ ಕೊಡೋದಾದ್ರೆ 60,000 ರೂಪಾಯಿ ಅಂತ ಆಯಿತು. ಹಾಗೆ ಹಾಗೆ ಗೊತ್ತಾಗುತ್ತಲ್ಲ ಸರ್ ಕಳ್ಸತಿ ಎಷ್ಟು ಹಾಲು ಕರೆದಿದ್ದಾರೆ ಹೇಗೆ ಹಾಕ್ತಿದ್ದಾನೆ ನಂಗೆ ಗೊತ್ತಿರಲ್ಲೇ ಅಂತಲ್ಲಿ ಮಾತ್ರ ಇಟ್ಕೊಬರೋದು ಎಲ್ಲೂ ಗೊತ್ತಿಲ್ಲದಲ್ಲಿ ಅವ್ರಿವ್ರ ಮಾತೆಲ್ಲ ಕಟ್ಕೊಂಡೋಗಿ ಹಸುಗಳನ್ನ ಇಟ್ಕೊಬರಲ್ಲ ನಾನು. ಈಗ ಫಸ್ಟ್ ಎಲ್ಲ ಹಾಲಿಗೆ ರೇಟ್ ಕಮ್ಮಿ ಇತ್ತು ಆಗ 4,000 5,000 ಹಂಗಿತ್ತು ಈಗ 6,000-7,000 ರೂಪಾಯಿ ಮಾಡಿದ್ದಾರೆ. ಹಾಗೆ ಹಾಗೆ ಈ ಸೈಟ್ ನ ಚದರಡಿ ಲೆಕ್ಕದಲ್ಲಿ ಅದೊಂದು 2,000 ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ನಮ್ಗೆ ಖುಷಿ ಆದ್ರೆ ಇಟ್ಕೊಂಡು ಬರ್ತೀವಿ. ಅಂದ್ರೆ ಹಸು ಆರೋಗ್ಯವಾಗಿದೆಯಾ, ಕಣ್ಣು ಬ್ರೈಟ್ ಆಗಿದೆಯಾ, ಚರ್ಮ ಹೊಳಪಾಗಿದೆಯಾ, ಅವ್ಯಾವುದೋ ಮುಖ್ಯ ಆಗಲ್ವೇ? ಹಾಗೂ ಅದಂದ್ರೆ ಸರ್ ನೋಡ್ದಂಗೆ ಗೊತ್ತಾಗ್ಬಿಡುತ್ತೆ ಹಸು ಚೆನ್ನಾಗಿ ಮೇಯಿಸಿ ಒಳ್ಳೆ ಶೈನಿಂಗ್ ಹೊಡಿತಾ ಇರುತ್ತೆ ಹಸು ನಾನು ನೋಡಿದ್ರೆ. ಚೆನ್ನಾಗಿ ಸಾಕಿರ್ತಾರೆ ಮಾರೋರಾದ್ರೂ ಚಂದ ಸಾಕಿರ್ತಾರೆ ತಂದು ಒಂದು ವಾರ ಅವ್ರ ಕೈಯಲ್ಲೇ ಸಾಕಿ ಅದನ್ನ ತೊಳೆದು ಮಾಡಿ ಚೆನ್ನಾಗಿಟ್ಟಿರ್ತಾರೆ ಸರ್. ದೀಪ ಅವರೇ ನಿಮ್ಮ ಅನುಭವ ಹೇಳಿ, ಸಿಕ್ಕಾಪಟ್ಟೆ 20-25 ಲೀಟ್ರ್ ಹಾಲು ಕೊಡೋ ಹಸುಗಳನ್ನು ಸಾಕೋಕ್ಕಿಂತ ಒಂದು 8-10 ಲೀಟ್ರ್ ಕೊಡೋ ಹಸುಗಳನ್ನು ಸಾಕೋದು ಬಹಳ ಒಳ್ಳೆಯದು ಅಂತ ಕೆಲವರ ಅಭಿಪ್ರಾಯ ಇದೆ. ಈ ತಮ್ಮ ಅಭಿಪ್ರಾಯ ಏನು? ನಂದು ಎರಡೂ ಇರಬೇಕು ಸರ್, ಎರಡೂ ಇರಬೇಕು. ಯಾಕಂದರೆ ಬರೀ ಈಗ 10 ಲೀಟ್ರ್ ಒಳಗಡೆ 8 ಲೀಟ್ರ್ ಕರ್ಕೊಂಡಿದ್ರೆ ನಾವು ದುಡ್ಡು ನೋಡೋಕ್ಕಾಗಲ್ಲ. ನೀವು ಮಾಡ್ತಾ ಇರೋದು ದುಡ್ಡು ನೋಡಬೇಕು, ಈ ಕಡೆ ಹಸುಗಳೂ ಸಾಕಬೇಕು, ನಮ್ಗೆ ಗೊಬ್ಬರನೂ ಆಗಬೇಕು ದುಡ್ಡು ಆಗಬೇಕು. ಹೆಚ್ ಎಫ್ ಹಸುಗಳಾದರೆ ಒಂದು 3 ಹಸುಗಳು ಸಾಕೊಂಡ್ರೆ 45 ಲೀಟ್ರ್ ಹಾಲು ಬರುತ್ತೆ. ಇದು 45 ಲೀಟ್ರ್ ಹಾಲು ಇದ್ರಲ್ಲಿ ಕರಿಬೇಕು ಅಂದರೆ ಒಂದು 5-6 ಹಸು ಸಾಕಬೇಕು. ಒಂದು 4-5 ಲೀಟ್ರ್ ಕೊಡೋದಾದರೆ ಅಷ್ಟು ಸಾಕಬೇಕಾಗುತ್ತೆ. ಅದು ಸಾಕೊಂಡ್ರೆ ಸಗಣಿ ಜಾಸ್ತಿ ಸಿಗುತ್ತೆ, ಇದು ಸಾಕೊಂಡ್ರೆ ಹಾಲು ಜಾಸ್ತಿ ಸಿಗುತ್ತೆ. ಹಂಗಾಗಿ ಎರಡೂ ಮಿಕ್ಸ್ ಮಾಡಿ ಸಾಕ್ತಾ ಇದ್ದೀನಿ ಸರ್. ನನ್ನ ಅನುಭವ ಪ್ರಕಾರ ಆ ಥರ ಇದೆ ಸರ್, ಎರಡೂ ಇರಬೇಕು, ಎರಡೂ ಇರಬೇಕು ಸರ್. ಯಾಕಂದರೆ ಅದಕ್ಕೆ ಸ್ವಲ್ಪ ಕಾಯಿಲೆಗಳು ಕಮ್ಮಿ ಬರುತ್ತೆ ಸರ್, ಹೆಚ್ ಎಫ್ಗೆ ಸ್ವಲ್ಪ ಬೇಗ ಕಾಯಿಲೆಗಳು ಬರೋದು. ಅದು ಕಾಯಿಲೆ ಬಂದರೂ ತಡೆಯುತ್ತೆ, ಕಾಯಿಲೆ ಬಂದರೆ ಸ್ವಲ್ಪ ಟ್ರೀಟ್ಮೆಂಟ್ ಜಾಸ್ತಿ ಕೊಡಬೇಕಾಗುತ್ತೆ. ಈಗ ನೀವು ಬಹಳ ಸಂತೋಷವಾಗಿ ಆರಂಭದಲ್ಲೇ ಒಂದು ಮಾತು ಹೇಳ್ಬಿಟ್ರಿ, ಚೆನ್ನಾಗಿ ನಾನು ಸಂಪಾದನೆ ಮಾಡ್ತಿದ್ದೀನಿ ಅಂತ. ಹೌದು ಸರ್. ಆದರೆ ಹೈನುಗಾರಿಕೆ ಮಾಡೋ ಯಾವ ರೈತರನ್ನ ನೀವು ಮಾತಾಡಿಸಿದ್ರು ಅವರು ಸ್ವಾಮಿ ಹಸು ಸಾಕೋದು ಆದಾಯ ಇಲ್ಲ ಅಂತಾರೆ? ಇಲ್ಲ ಸರ್, ಅದು ಹೇಗೆ ಅಂತ ಹೇಳ್ತೀನಿ. ಈಗ ಒಂದು ಮನೇಲಿ ಒಂದು 2 ಹಸು 1 ಹಸು ಕಟ್ಕೊಂಡಿರ್ತಾರೆ ಅವರು. ಅವ್ರೇನು ಮಾಡ್ತಾರೆ ಅಂದರೆ ಒಂದಿಷ್ಟು ಅಗಲ ಜೋಳ ಕಡಿ ಉಯ್ದಿರ್ತಾರೆ, ಅದಷ್ಟನ್ನು ತಂದು ಹಾಕ್ತಾರೆ. ಅವಾಗ ಒಂದು 6 ಲೀಟ್ರ್ ಹಾಲು ಕೊಡ್ತಾ ಇರುತ್ತೆ ಹಸು. ನೆಕ್ಸ್ಟ್ ಹಾಕಬೇಕು ಅಂದರೆ ಅವನು ಯೋಚನೆ ಮಾಡಿರಲ್ಲ, ಅದ್ರ ಬಗ್ಗೆ ಹುಲ್ ಬಗ್ಗೆ ಯೋಚನೆ ಮಾಡಿರಲ್ಲ, ರೋಡ್ ಸೈಡ್ ಎಲ್ಲ ಆದರೂ ತೊಗೊಂಡು ಕಟ್ಟಾಕ್ತಾರೆ. ಆವಾಗ 2-3 ಲೀಟ್ರಿಗೆ ಬರುತ್ತೆ ಹಾಲು. ಆವಾಗ ಒಬ್ಬರು ಅದ್ರ ಹತ್ರನೇ ಕೂತಿರ್ತಾರೆ. ಇವಾಗ ನಮ್ಮ ಕಡೆ ಎಲ್ಲ ಸಂಬಳ ಜಾಸ್ತಿ, 600 ರೂಪಾಯಿ ಮಾಡಿದ್ದಾರೆ ಒಬ್ರಿಗೆ ಸಂಬಳನ, ಒಂದು ಗಂಡಳಿಗೆ 600 ರೂಪಾಯಿ ಮಾಡಿದ್ದಾರೆ. ಅವ್ನು ಕೂಲಿಗೆ ಹೋದರೂ ಇದಕ್ಕಿಂತ ಜಾಸ್ತಿ ದುಡಿಬೋದಲ್ಲ ಅಂತ ಅವ್ನ ಮೈಂಡ್ ಸೆಟ್ಗೆ ಬರುತ್ತೆ. ಹಾಗಾಗಿ ಇದು ನಂಗೆ ಹಸು ಲಾಸು ಲಾಸು. ಆಮೇಲೆ ಫೀಡ್ ಸತ ಒಂದು ಸ್ವಲ್ಪನೂ ಹಾಕಲ್ಲ ಅವರು, ಫುಲ್ ಎಲ್ಲ ಮೂಳೆ ಬಿಡಾಗಂಟ ಹಸುನ ಸಾಕ್ಬಿಟ್ಟು ಯಾರಿಗಾದರೂ ಕಮ್ಮಿ ರೇಟಿಗೆ ಮಾರ್ತಾರೆ, ನನಗೆ ಲಾಸ್ ಆಗೋಯ್ತಪ್ಪ ಅಂತ ಹೇಳ್ತಾರೆ. ಆಯಿತು, ಇನ್ನೊಂದು ಸ್ವಲ್ಪ ಜನ ಇಂಟ್ರೆಸ್ಟಿಂದ ಸಾಕ್ತಾರೆ, ಒಂದು 2 ಹಸು 4 ಹಸು ಒಂದು ತಿಂಗಳು ಸಾಕ್ತಾರೆ. 2ನೇ ತಿಂಗಳಿಗೆ ಸ್ವಲ್ಪ ಮೇವಿಗೆ ಸಮಸ್ಯೆ ಆಯ್ತದೆ, ಅವನ್ನೆಲ್ಲೂ ಯೋಚನೆ ಮಾಡಿರಲ್ಲ. ಈ ತಿಂಗಳಿಗೆ ಈ ಮೇವು ಆಯ್ತದೆ ಅಂದರೆ ಇನ್ನೊಂದು ತಿಂಗಳಿಗೆ ನಾವು ರೆಡಿ ಮಾಡಿ ಇಟ್ಟಿರ್ಬೇಕು ಮೇವಿಗೆ. ಹುಲ್ಲು ಇಟ್ಕೊಂಡಿರಲ್ಲ, ಮೇವಿಗೂ ಯೋಚನೆ ಮಾಡಿರಲ್ಲ. ಅವಾಗ ಹಾಲು ಡೌನ್ ಹಾಕೋನ್ ಬರುತ್ತೆ, ಹಸುಗಳನ್ನ ಸರಿ ಮೇಂಟೈನ್ ಮಾಡಲ್ಲ, ಕರೆಕ್ಟ್ ಟೈಮಿಗೆ ಕ್ರಾಸ್ಗಳು ತೊಗೊಳಲ್ಲ ಅವು ಹಸುಗಳು. ಆಮೇಲೆ ಅದು ಅರ್ಧ ಬರ್ಧದಲ್ಲಿ ಆಗ ಕ್ರಾಸು ನಿಲ್ಲಲ್ಲ, ಅದು ಹಸುಗಳು ಮೇಂಟೈನ್ ಚೆನ್ನಾಗಾಗಿಲ್ಲ ಅಂದರೆ ಕ್ರಾಸು ನಿಲ್ಲಲ್ಲ. ಮುಂದಕ್ಕೆ ಒಂದೂವರೆ ವರ್ಷಕ್ಕೆ ಕರು ಹಾಕುವಂಥ ಕರುಗಳು ಸಿಗಲ್ಲ ಅವ್ರಿಗೆ. 2-3 ವರ್ಷ ಇದರಲ್ಲೇ ತಳ್ಳಿರ್ತಾರೆ, ಈ 2 ಲೀಟ್ರ್ 1 ಲೀಟ್ರ್ ಹಾಲು ಕರ್ಕೊಂಡೇ ತಳ್ಕೊಂಡು ಹೋಗಿರ್ತಾರೆ ಅವರು. ಹಂಗಾಗಿ ಸ್ವಲ್ಪ ಜನ ಲಾಸ್ ಆಗಿದ್ದಾರೆ ಸರ್, ನಮ್ಮ ಕಣ್ಣು ಮುಂದೆನೇ ಲಾಸ್ ಆಗಿದ್ದಾರೆ ಸುಮಾರು ಜನ. ನಮಗೆ ಏನು ತೊಂದರೆ ಸರ್, 38 ವರ್ಷದಿಂದ ಆಗ್ತಾ ಇದ್ದೀವಿ, 38 ವರ್ಷದಿಂದ ನಮಗೆ ಲಾಸ್ ಅಂತೇನು ಬಂದಿಲ್ಲ ಸರ್. ದೀಪು ಗಣಪತಿ ಅವರೇ, ನಾನು ರೈತರನ್ನ ಮಾತಾಡಿಸ್ದಾಗ ಅವ್ರು ಹೇಳೋದು ಉತ್ಪಾದನಾ ವೆಚ್ಚ ಜಾಸ್ತಿ ಅಂತ. ಅಂದರೆ ಈಗ 1 ಲೀಟ್ರ್ ಹಾಲಿಗೆ ನಾವು ಮಾಡ್ತಾ ಇರುವಂತಹ ಖರ್ಚು, ನಮಗೆ ಸಿಗ್ತಾ ಇರುವಂತಹ ದುಡ್ಡು ಹೆಚ್ಚು ಕಡಿಮೆ ಒಂದೇ ಆಗುತ್ತೆ, ಎಲ್ಲೋ 1-2 ರೂಪಾಯಿ ಆದಾಯ ಸಿಗ್ಬೋದು, ಹಾಗಾಗಿ ಹಸು ಸಾಕಾಣಿಕೆ ಆದಾಯ ಇಲ್ಲ ಅಂತ. ಇಲ್ಲ ಸರ್, ಇದೆ ಏನು, ಈಗ ನಾನು ಹೇಳ್ತೀನಿ. 1 ಹಸು ಸಾಕೊಂಡು ಅವನು 4 ಲೀಟ್ರ್ ಹಾಲು ಹಾಕ್ತಾನೆ ಅಂದರೆ ಅವನಿಗೆ ಕಮ್ಮಿನೇ ಆದಾಯ, ಕಮ್ಮಿನೇ ಆಗುತ್ತೆ. 1 ಚೀಲ ಫೀಡ್ ಬಂದ್ಬಿಟ್ಟು 1,300 ರೂಪಾಯಿ ಆಗಿದೆ, ಅವ್ನಿಗೆ ಆದಾಯ ಕಮ್ಮಿನೇ ಆಗೋದು. ಇವಾಗ ನಾವು ಬಂದ್ಬಿಟ್ಟು ಸರ್, ನಂದೇ ಎಕ್ಸಾಂಪಲ್ ಕೊಡ್ತೀನಿ, 70 ಲೀಟ್ರ್ ಹಾಲು ಹಾಕ್ತಾಯಿದ್ವಿ, ಒಂದು 10 ದಿನಕ್ಕೆ 700 ಲೀಟ್ರ್ ಹಾಲು ಹಾಕುತ್ತೆ. 700 ಲೀಟ್ರ್ ಹಾಲು ಹಾಕಿದ್ರೆ 10 ದಿನಕ್ಕೆ 18,000-20,000 ರೂಪಾಯಿ ನಂಗೆ ಬರುತ್ತೆ. ನಾನು 10 ಚೀಲ ಫೀಡ್ ತೊಗೊಳ್ತೀನಿ ಸರ್, 10 ದಿನಕ್ಕೆ 10 ಚೀಲ, ಡೈಲಿ 1 ಚೀಲ ಹಾಕಿ ಹಾಕ್ತೀನಿ. 11,000 ಚಿಲ್ಲರೆ 12,000 ಚಿಲ್ಲರೆ ಫೀಡ್ಗೆ ಹೋಗುತ್ತೆ ಸರ್, ಇನ್ನೊಂದು 8,000 ನನಗೆ ಉಳಿಯುತ್ತೆ, ಅದು ಫುಲ್ ನನಗೆ ಲಾಭನೇ ಸರ್. ಅಲ್ಲಪ್ಪ, ಈಗ ನೀವು ಮೇವು ಬೆಳೆಯೋದು ಮತ್ತೊಂದು, ಅದನ್ನೆಲ್ಲ ಏನು ಖರ್ಚಿಗಿಡಿಯಲ್ವೇ? ಖರ್ಚಿಗೆ ಅದಕ್ಕೆ ಬಂದ್ಬಿಟ್ಟು ಸಗಣಿ ಇರುತ್ತೆ ಸರ್ ನಮಗೆ. ಸಗಣಿ 1 ಟ್ಯಾಕ್ಟ್ರಿ 4,000 ರೂಪಾಯಿ ಸಗಣಿ. ಸಗಣಿ ನಮಗೆ 15-20 ಟ್ಯಾಕ್ಟ್ರಿ 25 ಟ್ಯಾಕ್ಟ್ರಿ ಬರುತ್ತೆ ಸರ್ ವರ್ಷಕ್ಕೆ. ಅದು ನನಗೆ ಫುಲ್ ಏನು ನಾವು ಮೇವು ಹಾಕಿರ್ತೀವಿ, ಮೇವದ ಖರ್ಚಿಲ್ಲ, ಸಗಣಿ ದುಡ್ಡಲ್ಲೇ ಬಂದಿರುತ್ತೆ ಸರ್ ನನಗೆ, ಸಗಣಿ ದುಡ್ಡು ಬಂದಿರುತ್ತೆ. ಆಮೇಲೆ ವರ್ಷಕ್ಕೆ 1 ಹೆಣ್ಣು ಕರು ಹಾಕ್ತೀವಿ ಅಂದರೆ ಅದು ಫುಲ್ಲಿ ಲಾಭ. ಅದು ಒಳ್ಳೆ ಹೆಚ್ ಎಫ್ ಕರು ಆಗ್ತದೆ ಅಂದರೆ ಕರುಗಳನ್ನೇ 30-40 ಸಾವಿರಕ್ಕೆ ಇಟ್ಕೊಂಡು ಹೋಗ್ತಾರೆ. ಒಂದು ವರ್ಷ ಎಲ್ಲ ಸಾಕ್ಬಿಟ್ರೆ ಒಂದು 6 ತಿಂಗಳು ಸಾಕೋದು ಸಾಕು ಇಟ್ಕೊಂಡು ಹೋಗ್ತಾರೆ, ಅದು ಫುಲ್ಲು ಲಾಭನೇ ನಮಗೆ. ಹಾಗಾಗಿ ನನಗೆ ಅದೇನು ಲಾಸ್ ಅಂತ ಕಂಡು ಬರ್ತಾ ಇಲ್ಲ ಸರ್, ಮಾಡಿದ್ರಲ್ಲಿ ನಂಗೆ ಲಾಸ್ ಅಂತ ಬಂದಿಲ್ಲ ಸರ್. ನಿರ್ವಹಣೆ ಹೇಗೆ ಮಾಡ್ತೀರಿ ಹಸುಗಳದ್ದು, ಅಂದರೆ ಮೈ ತೊಳೆಯೋದು ಹೇಗೆ ಮತ್ತೆ? ಮೈ ತೊಳೆಯೋದಂದರೆ ಕರೆಂಟ್ ಬರುತ್ತೆ ಸರ್, ಕರೆಂಟ್ ಬರೋ ಗಂಟ ಹೊರಗಡೆ ಕಟ್ ಹಾಕಿರ್ತೀನಿ. ಕರೆಂಟ್ ಬಂದ ಮೇಲೆ ಪೈಪ್ ಇದೆ, ಪೈಪಲ್ಲಿ ನೀರು ಬಿಟ್ಕೊಂಡು ತೊಳಿತೀವಿ ಸರ್, ಚೆನ್ನಾಗಿ ತೊಳಿತೀವಿ. ಮಳೆ ಇದ್ದಾಗ ತೊಳೆಯಲ್ಲ, ಮಳೆ ಇಲ್ದಿರೋಾಗ ಡೈಲಿ ತೊಳಿತೀವಿ ಸರ್. ತೊಳಿತೀವಿ, ತೊಳೆದ್ಬಿಟ್ಟು ಬೆಳಿಗ್ಗೆ ಒಂದು ಸ್ವಲ್ಪ ಒಣಗುಲ್ ಹಾಕ್ತೀನಿ, ಅದಾದಮೇಲೆ ಹಸಿಗುಲ್ ಹಾಕ್ತೀವಿ. ಆಮೇಲೆ ನನಗೆ ಈಗ ಕಾನ್ಸ್ಟೆಂಟೇ ಇಲ್ಲ ಸರ್, ಈಗ ಕೆಳಗಡೆ 1 ಎಕರೆಯಷ್ಟು ಜೋಳ ಹಾಕಿದೆ, ಜೋಳನೆಲ್ಲ ಮುರಿದಾಯಿತು, ಅಲ್ಲಿ ಒಳ್ಳೆ ಮೇವು ಬಂದಿದೆ, ಅಲ್ಲಿ ಈ ಹಸುಗಳನ್ನ ಸ್ವಲ್ಪ ಬಿಡ್ತೀನಿ. ಒಂದು 1/2 ಗಂಟೆ ಆ ಕಡೆ ಈ ಕಡೆ ತಿರುಗಾಡಿ ಮೇವು, ಅದ್ರ ಕಾಲೆಲ್ಲ ಸ್ವಲ್ಪ ಮಣ್ಣಲ್ಲಿ ತಿರುಗಾಡಿದಾಗ ಚೆನ್ನಾಗಾಗುತ್ತೆ, ಹಂಗಾಗಿ ತೊಂದರೆ ಇಲ್ಲ. ಅಂದ್ರೆ ಸದಾ ಕಟ್ ಹಾಕಿರಲ್ಲ ನೀವು? ಇಲ್ಲ ಇಲ್ಲ, ತಿರುಗಕ್ಕೂ ಬಿಡ್ತೀರಿ? ಸ್ವಲ್ಪ ಬಿಡ್ತೀವಿ, ಡೈಲಿ ಆದ್ರೂ ಮಳೆ ಇಲ್ಲ ಅಂದ್ರೆ ಡೈಲಿ 1-2 ಅವರ್ ಆ ಕಡೆ ಈ ಕಡೆ ಕಟ್ ಹಾಕ್ತೀವಿ ಸರ್, ತೋಟದಲ್ಲಿ ಸ್ವಲ್ಪ ಎಲ್ಲ ತಿರುಗಾಡಿಸ್ತೀವಿ. ನೀವೇ ಎಲ್ಲ ಕೆಲಸನೂ ಮಾಡ್ತೀರೋ ಅಥವಾ? ಮಾಡ್ತೀವಿ ಸರ್, ಅಮ್ಮನೂ ಮಾಡ್ತಾರೆ, ನಾನು ಮಾಡ್ತೀನಿ. ಆಮೇಲೆ ಹುಡುಗರು, ಯಾರು ಒಬ್ಬ ಹುಡುಗ ಬರ್ತಾನೆ ಕೆಲಸಕ್ಕೆ ಮಾಮೂಲಿ, ಅವ್ನು ಬಂದಿಲ್ದಿನ ನಾವೇ ಮಾಡ್ತೀವಿ, ಹಂಗಾಗಿ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಅಂದ್ರೆ ಸ್ವತಃ ನೀವೇ ದುಡಿತಾ ಇರೋದ್ರಿಂದ ಒಂದಷ್ಟು ಖರ್ಚು ಕಡಿಮೆ ಆಗಿದೆ ಅಂತ ತಮ್ಗೆ ಅನ್ಸುತ್ತಾ? ಹೌದು ಸರ್, ಅನ್ಸುತ್ತೆ. ನಾವು ಮಾಡಿಲ್ಲ ಅಂದ್ರೆ ಡೈಲಿ ಕೂಲಿಯವ್ರಿಗೆ ಕೊಟ್ಬಿಟ್ಟು ಮಾಡ್ಸೋಕ್ಕಾಗಲ್ಲ ಸರ್, ಕೂಲಿಯವ್ರಿಗೆ ಕೊಟ್ಟರು ನಾವು ಅಲ್ಲಿ ಇರಬೇಕಾಗುತ್ತೆ, ಅವ್ರೆಲ್ಲ ಕೆಲಸನ ಅವ್ರು ಮಾಡಿರಲ್ಲ, ಹುಲ್ಲೇ ಕರೆಕ್ಟಾಗಿ ಹಾಕಿರಲ್ಲ, ನಾವು ನೋಡಲೇಬೇಕು, ನಾವು ನೋಡಲೇಬೇಕು. ಹೌದು ಅಂದ್ರೆ ಈಗ ಈ ಒಂದು ಅನುಭವದ ಆಧಾರದ ಮೇಲೆ ನೀವು ಇದನ್ನ 30 ಹಸುಗಳಿಗೆ ಏರಿಸಬೇಕು ಅಂತ ಅನ್ಕೊಂಡಿದ್ದೀರಾ? ಕೆಲಸ ಜಾಸ್ತಿ ಆಗುತ್ತೆ ಅಂತ ಅನ್ಸಲ್ವಾ? ಏನಿಲ್ಲ ಸರ್, ಹಂಗೇನಿಲ್ಲ, ಕೆಲಸ ಜಾಸ್ತಿ ಕಷ್ಟಪಟ್ಟರೆ ಸರ್ ಇನ್ಕಮ್ ಬರೋದು, ಕಷ್ಟಪಟ್ಟರೆ ಇನ್ಕಮ್ ಬರೋದು. ನಮ್ಗೆ ಇದೇ ಸಾಕು ಅಂದರೆ ಇದನ್ನೇ ನಾನು 50 ವರ್ಷ ಮಾಡಿಬಿಟ್ಟು ಹಿಂಗೆ ಇರ್ಬೋದು. ನಾನು ಏನೋ ಮುಂದೆ ನೋಡಬೇಕು, ಕಷ್ಟನೋ ಸುಖನೋ ಒಂದ್ಸಲ ನೋಡೋಣ ಅಂತ ಮಾಡಿದ್ರೆ ಇನ್ಕಮ್ ಜಾಸ್ತಿ ಬರುತ್ತೆ. ಅಂದ್ರೆ ಜಾಸ್ತಿ ಕಷ್ಟ ಜಾಸ್ತಿ ಆದಾಯ. ಇಕ್ವೇಶನ್ ನಿಮ್ದು. ಹೌದು, ಇನ್ನೇನು ಇನ್ನೊಂದು 5-10 ವರ್ಷ ನಾವು ಮಾಡ್ಬೋದು, ಚೆನ್ನಾಗಿ ದುಡಿಬೋದು. ಆಮೇಲೆ ನಮಗೂ ಏಜ್ ಆಯ್ತದಲ್ಲ, ಅದರೊಳಗಡೆ ಏನೋ ಒಂದು ಮಾಡೋಣ. ಅಂದ್ರೆ ಈಗ ಹಸು ಸಾಕಾಣಿಕೆ ನಿಮಗೆ ತೃಪ್ತಿ ತಂದಿದೆ? ತಂದಿದೆ ಸರ್. ಇದರ ಜೊತೆಗೆ ಏನಾದ್ರು ಡೈವರ್ಸಿಫಿಕೇಶನ್ ಅಂತ ಏನಾದ್ರು ಮಾಡ್ತೀರಾ, ಮೇಕೆ ಕುರಿ ಹಂದಿ ಈ ತರ? ಅಂದ್ರೆ ಸರ್, ನಾನು ಒಂದು ಕುಂಬಳ ಹಾಕಿದೆ, ಕುಂಬಳ ಹಾಕಿದೆ, ಕುಂಬಳ ಬಂದು 2 ರೂಪಾಯಿ ಬಂದ್ಬಿಡ್ತು ಕೆಜಿ. ಕುಂಬಳ 2 ರೂಪಾಯಿಗೆ ಬಂದಾಗ ಅವನು ತಗೊಳ್ಳೋವನು ಇಲ್ಲಿ ಮೈಸೂರು ಆರಾಮ್ಸಿಲೇ 2 ರೂಪಾಯಿ ಕೆಜಿ ಅಂತ ಹೇಳಿದ್ರು. ತಗೊಳ್ಳೋನು ಏನು ರೇಟಿಗೆ ಕೇಳಬೇಕು, 50 ಪೈಸ ಕೇಳಿದೆ ಸರ್. 50 ಪೈಸ ಕೇಳ್ದೆ, 50 ಪೈಸಕ್ಕೆ ನಾನು ಕೊಟ್ಬಿಟ್ಟು ನಾನು ಹಾಕಿದ ಖರ್ಚು ಬರಲ್ಲ. ನಾನೇನು ಮಾಡಿದೆ ಸರ್, ಕುರಿ ಮೇಯ್ಸಕ್ಕೆ ಬರ್ತಾರೆ ಈ ಮಂದೆಯವರು, 1,000 ಕುರಿ 500 ಕುರಿ ಇದೆ ಅವ್ರ ಹತ್ರ, ಅವ್ರಿಗೆ ಮೇಯ್ಸ್ಕೊಬಿಡಿ, 1-4 ಕೊಟ್ಬಿಡಿ ಅಂತ ಹೇಳಿದೆ. 1-2 ಕುರಿ ಮತ್ತೆ 2 ಮೇಕೆ ಕೊಟ್ಟಿದ್ದಾರೆ ಸರ್. ಕುಂಬಳ ಮೇಯಿಸಿದ್ದಕ್ಕೆ 4 ಕುರಿ ಕೊಟ್ರೆ ಕೊಟ್ಟಿದ್ದಾರೆ ಸರ್, ಚಿಕ್ಕದ್ ಕೊಟ್ಟಿದ್ರು ಮೈಗಳಂತದ್ದು. ಈಗ ಒಂದು 10-15 ಕೆಜಿ ಬಂದಿದೆ ಸರ್. ಅದನ್ನ ಒಂದು ಚಿಕ್ಕ ರೂಮ್ ಇದೆ ಅಲ್ಲಿ ಬಿಟ್ಟಿದ್ದೀನಿ ಸರ್. ಹಂದಿ ಸಾಕಕ್ಕೆ ಅಂತ ಒಂದು ರೂಮ್ ಇತ್ತು, ಅಲ್ಲಿಗೆ ಬಿಟ್ಟಿದ್ದೀನಿ ಸರ್ ಅದನ್ನ. ಮುಂಚೆ ಹಂದಿ ಸಾಕ್ತಿದ್ರ ತಾವು? ಹೌದು ಸರ್, ಸಾಕ್ತಿದ್ವಿ. ನಮ್ಮ ನಾನು ಸಾಕಿರ್ಲಿಲ್ಲ, ನಮ್ಮ ತಾಯಿ ತಂದೆಯವರೆಲ್ಲ ಮಾಡಿದ್ದಾರೆ ಸರ್, ಮಾಡಿದ್ದಾರೆ. ಆ ಟೈಮಲ್ಲಿ ಹಂದಿನೂ ಸಾಕಿದ್ರು, ಕೋಳಿನೂ ಇತ್ತು, 100-150 ಕೋಳಿ ಗಂಟನೂ ಸಾಕಿದ್ರು. ಅಂದ್ರೆ ಈಗ ನಿಮ್ಮ ಭವಿಷ್ಯದ ಕನಸಿರೋದು ಒಂದು 30 ಹಸು ಸಾಕ್ಬೇಕು? ಹೌದು ಸರ್. ಜೊತೆ ಕುರಿ ಮೇಕೆಗಳನ್ನ ಏನಾದ್ರು ಮಾಡ್ಕಂತೀರಾ ಅಥವಾ ಇಲ್ವಾ? ಮೇಕೆಗಳ ಮೇಲೆ ಅಷ್ಟು ಆಸಕ್ತಿ ಇಲ್ಲ ಸರ್, ಬಟ್ ಬಿಟ್ಟಿದ್ವಿ, ಏನೋ ಚೆನ್ನಾಗಾಯ್ತು ಅಂದ್ರೆ ನೋಡೋಣ ಅಂತ ಬಿಟ್ಕೊಂಡಿದ್ದೀನಿ. ನಮ್ಮ ಇದಕ್ಕೆ ಹೆಂಗೆ ಒಗ್ಗುತ್ತಾ ಅದು, ಮೇವುಗಳು ಹೇಗೆ ಹಸು ಥರನೇ ಮೇಯುತ್ತಾ ಅಲ್ಲ, ಡೈಲಿ ಅದಕ್ಕೆ ಈ ಮೇಕೆಗೆಲ್ಲ ಬಂದ್ಬಿಟ್ಟು ಡೈಲಿ ಸೊಪ್ಪಾಗಬೇಕು, ಥರ ಥರಗಳದ್ದು ಸೊಪ್ಪಾಗಿ ಆಗಬೇಕು. ಅವು ಬಿಟ್ಟು ಮೇಯ್ದ್ರೇ ಚೆನ್ನಾಗಾಗೋದು, ಕಟಾಕಿ ಮೇಯ್ದ್ರೆ ಅಷ್ಟು ಚೆನ್ನಾಗಾಗಲ್ಲ, ಅದಕ್ಕೆ ಬಿಟ್ಟಿದ್ದೀನಿ ಸರ್, ನೋಡೋಣ. ಸಂತೋಷವಾಗಿದ್ದೀರಾ ದೀಪು ಗಣಪತಿ ಅವರು? ಆರಾಮಾಗಿದ್ದೀನಿ ಸರ್, ಯಾವ ತೊಂದರೆ ಏನಿಲ್ಲ. ಖುಷಿಯಾಗಿದ್ದೀರಿ? ಬೆಳಗ್ಗೆಯಿಂದ ಸಂಜೆ ಗಂಟ ಮನೆ ಹತ್ರ ಕೆಲಸ ಮಾಡ್ತೀನಿ ಸರ್, ಸಂಜೆ ಹೊತ್ತಿಗೆ ಬಿಸ್ನೆಸ್ಗೆ ಬರ್ತೀನಿ. ಆನ್ಲೈನ್ ಬುಕ್ಕಿಂಗ್ ಇರುತ್ತೆ ನನಗೆ, ಆನ್ಲೈನಲ್ಲಿ ನೋಡ್ಕೊತೀನಿ. ಬುಕ್ ಆಗಿ ಟೈಮಲ್ಲಿ 1-5 ನಿಮಿಷ ಹೋಗ್ಬಿಟ್ಟು ಗಾಡಿಗಳೆಲ್ಲ ಕೊಟ್ಬಿಟ್ಟು ಬರ್ತೀನಿ. ಡ್ರಾಪಿಂಗ್ ಟೈಮ್ ಎಷ್ಟು ಟೈಮ್ ಅಂತ ಗೊತ್ತಾಗುತ್ತೆ, 1 ಗಂಟೆಗೆ ಡ್ರಾಪ್ ಆಗುತ್ತೆ ಗಾಡಿಗಳು ಅಂತ 1 ಗಂಟೆಗೆ ಹೋಗಿ ಇಸ್ಕೊತೀನಿ ಸರ್. ಮದುವೆ ಆಗಿದ್ದೀರಾ? ಇಲ್ಲ ಸರ್, ಆಗಿಲ್ಲ. ಆಗಿಲ್ಲ ಸರ್. ಮದುವೆ ಆಗಬೇಕು ಅನ್ನೋ ಉದ್ದೇಶ ಇಲ್ವೇ? ಇದೆ ಸರ್, ನೋಡ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಏನ ಅಂದರೆ, ಒಂದು 10,000 ಕೆಲಸ ಇದ್ರು ಪರವಾಗಿಲ್ಲ, ಬೆಂಗಳೂರಲ್ಲೇ ಇರಬೇಕು ಅಂತ ಸ್ವಲ್ಪ ಜನ ಮೈಂಡ್ ಸೆಟ್ ಇರುತ್ತೆ. ಬಟ್ ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ಏನು ಅಂತ ಗೊತ್ತಿಲ್ಲ. ರೈತ ಅಂದಾಗಲೇ ಏನೋ ಒಂಥರ ಕಮ್ಮಿ ಥರದಲ್ಲಿ ನೋಡ್ತಾರೆ ಸರ್, ಕಮ್ಮಿ ಥರದಲ್ಲಿ ನೋಡ್ತಾರೆ. ನಾನೇನಿಲ್ಲ ಸರ್, ಲಕ್ಸುರಿಯಾಗೇ ಇದ್ದೀನಿ ಸರ್, ನಾನು ಆರಾಮಾಗೇ ಇದ್ದೀನಿ, ಲಕ್ಸುರಿಯಾಗೇ ಇದ್ದೀನಿ ಸರ್, ನನಗೆ ಯಾವ ತೊಂದರೆನೂ ಇಲ್ಲ, ಚೆನ್ನಾಗೇ ಇದ್ದೀನಿ ಸರ್ ನಾನು. ಓಕೆ, ಮದುವೆ ಆಗೋ ಹುಡುಗಿ ಹೇಗಿರಬೇಕು ಅನ್ನೋದು ನಿಮ್ಮ ನಿರೀಕ್ಷೆ? ನನಗೆ ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತೇನಿಲ್ಲ ಸರ್, ನನಗೆ ಸಪೋರ್ಟ್ ಆಗಿರಬೇಕು, ನನ್ನ ಜೊತೆನೇ ಹಾಲು ಕರಿಬೇಕು ಆ ಥರದ್ದೇನಿಲ್ಲ ಸರ್. ಓಕೆ, ಈಗ ನಮ್ಮ ಅಣ್ಣನ ಮದುವೆ ಆಗಿದ್ದಾರೆ, ಮದುವೆ ಆಗಿ ಅತ್ತಿಗೆ ಮನೇಲೇ ಇದ್ದಾರೆ, ಅವರೇನು ನಮ್ಮ ಕೆಲಸಕ್ಕೇನು ಬರಲ್ಲ, ನಮ್ಮ ಕೆಲಸ ನಾವೇ ಮಾಡ್ತೀವಿ, ಅವ್ರು ಮಾಮೂಲಿ ಅಡುಗೆ ಆ ಥರ ಮಾಡ್ಕೊಂಡಿರ್ತಾರೆ ಸರ್. ಈಗ ನಮಗೆ ಬರೋರು ಅದೇನು ಮಾಡಬೇಕು ಅಂತ ಏನಿಲ್ಲ ಸರ್, ಏನು ನಿಂತ್ಕೊಂಡು ನೋಡಿಕೊಂಡ್ರೆ ಸ್ವಲ್ಪ ಇದು ಮಾಡಿಕೊಂಡ್ರೆ ಸಾಕಷ್ಟೆ. ನಿಮ್ಮ ಜೊತೆ ಸಹಕರಿಸಿ ನಿಮ್ಮೊಂದಿಗೆ ಹೆಜ್ಜೆ ಹಾಕಿದರೆ ಸಾಕು ಸಾಕು ಅಲ್ವಾ? ಇಲ್ಲ ಅಂದ್ರೂ ತೊಂದರೆ ಇಲ್ಲ, ನಮ್ಗೆ ತೋಟ ಮನೆ ಎಲ್ಲ ಇದೆಲ್ಲ ಅದನ್ನ ನೋಡ್ಕೊಂಡಿದ್ರು ಸಾಕು. ಹೆಚ್ಚಿನ ಮಾಹಿತಿಗೆ ದೀಪು ಗಣಪತಿ ಅವರೇ, ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅನ್ನೋದೇ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡದಲ್ಲಿ? ಸರ್ ಹೇಳ್ತೀನಿ ಸರ್, ಆಯಿತು. 9669944407 ಸರ್. ಇನ್ನೊಮ್ಮೆ ಹೇಳ್ತೀರಾ? 9669944407